ಈ ಐಟಿ ಬಿಟಿಗೆ ಸ್ಟಾರ್ಟ್ಅಪ್ ನ ಬಗ್ಗೆ ಕೇಳಿದ್ದೇವೆ. ಆದ್ರೆ ಒಂದು ಗೋಶಾಲೆಗೆ ಸ್ಟಾರ್ಟ್ಅಪ್ ನ ಒಂದು ಗೌರವವನ್ನ ಪಡೆದಿರುವುದು ಬಹಳ ಹೆಮ್ಮೆಯ ವಿಚಾರ. ಅದು ಕಲ್ಯಾಣ ಕರ್ನಾಟಕ ಭಾಗದ ಒಂದು ಗೋಶಾಲೆ ಈ ರೀತಿಯ ಒಂದು ಪ್ರಶಸ್ತಿಗೆ ಭಾಜನವಾಗಿ ಒಂದು ಅತ್ಯುತ್ತಮ ಕೆಲಸವನ್ನ ಮಾಡ್ತಾ ಇದೆ ಅನ್ನುವ ಸಂದೇಶವನ್ನ ನಾಡಿಗೆ ಕೊಡ್ತಾ ಇರುವುದು ಬಹಳ ಅಪರೂಪವಾಗಿರತಕ್ಕಂತ ಒಂದು ಸಂಗತಿ. ಈ ಬಗ್ಗೆ ಮಾತನಾಡಲು ಕಲಬುರಗಿಯ ಮಾಧವ ಗೋಶಾಲೆಯ ಗೋಸೇವಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಮಹೇಶ್ ಬೀದರ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ಬೀದರ್ಕರ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಈಗ ಈ ಗೋಶಾಲೆಗೆ ಬೆಸ್ಟ್ ಸ್ಟಾರ್ಟ್ಅಪ್ ಗೌರವ ಬಂತಲ್ಲ, ಹಾಗೆಂದ್ರೆ ಏನು ಯಾಕೆ ಅಂತ ಸರ್? ಗೋಶಾಲೆಗಳಂದ್ರೆ ಹಿಂದಿನಿಂದಲೂ ಒಂದು ಇಂಡಸ್ಟ್ರಿ ತರ ಇದ್ದಿದ್ದು ಅದನ್ನ ನಾವು ಮರ್ತಿದ್ದೀವಿ. ಅದಕ್ಕಾಗಿ ಗೋಶಾಲೆ ಅಂದ್ರೆ ಬರೀ ಅದು ಹಳ್ಳಿಗರು ಓದಿದೆ ಇರೋರು ಅಥವಾ ರೈತರು ಮಾಡುವಂತದ್ದೇ ಅಲ್ಲ, ಗೋವಿನ ಮೂಲಕ ನಾವು ಆರ್ಥಿಕ ಕೇಂದ್ರಗಳನ್ನು ನಾವು ಶುರು ಮಾಡಬಹುದು ಅನ್ನೋ ಉದ್ದೇಶ ಇಟ್ಕೊಂಡೆ ಶ್ರೀ ಮಾಧವ ಗೋಶಾಲೆ ಶುರು ಆಯ್ತು. ಯಾವಾಗ ಪ್ರಾರಂಭ ಆಯ್ತು ಗೋಶಾಲೆ? 5 ವರ್ಷ ಹಿಂದೆ 2017 ಜನವರಿ 14 ಸಂಕ್ರಾಂತಿ ದಿನದಂದು ಗೋಶಾಲೆ ಆರಂಭ ಆಯ್ತು ಸರ್. ಈಗ ಸ್ಟಾರ್ಟ್ಅಪ್ ಪ್ರಶಸ್ತಿ ಕೊಟ್ಟವರು ಯಾರು? ಪಿಡಿ ಎಂಜಿನಿಯರಿಂಗ್ ಕಾಲೇಜು ಮತ್ತೆ ಕಲಬುರಗಿಯ ಮನೋಮಯ ಸ್ಟುಡಿಯೋಸ್ ಇವರ ಸಹಭಾಗಿತ್ವದೊಳಗೆ ಒಂದು ಕಾರ್ಯಕ್ರಮ ನೆರವೇರಿತು ಸರ್. ಅದು ಈ ಭಾಗದ ಸ್ಟಾರ್ಟ್ಅಪ್ ಇಂಡಸ್ಟ್ರೀಸ್ ಗಳಿಗೆ ಪ್ರೋತ್ಸಾಹ ಕೊಡಬೇಕು, ಅವರನ್ನೆಲ್ಲ ಒಂದು ವೇದಿಕೆ ಮೇಲೆ ತರಬೇಕು ಅನ್ನೋಂತ ಒಂದು ಮೊದಲನೇ ಪ್ರಯತ್ನ ಇದು. ಬೇರೆ ಬೇರೆ ರಾಜ್ಯಗಳಿಂದಲೂ ಅನೇಕ ಸ್ಟಾರ್ಟ್ಅಪ್ ಇಂಡಸ್ಟ್ರೀಸ್ ಬಂದು ಭಾಗಿಯಾಗಿದ್ವು ಈ ಕಾರ್ಯಕ್ರಮದಲ್ಲಿ. ಶ್ರೀ ಮಾಧವ ಗೋಶಾಲೆ ಕಲ್ಯಾಣ ಕರ್ನಾಟಕ ಭಾಗದ ಅಥವಾ ಒಟ್ಟು 36 ಇಂಡಸ್ಟ್ರೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಶ್ರೀ ಮಾಧವ ಗೋಶಾಲೆ ಗೋಶಾಲೆ ಏನು ಕ್ಯಾಟಗರಿನಲ್ಲಿ ನಮ್ದೊಂದೇ ಗೋಶಾಲೆ ಇದು, ಅಲ್ಲಿ ಅವಕಾಶ ಸಿಕ್ಕಿದ್ದು. ಒಂದು ವಿನೂತನವಾಗಿರ್ತಕ್ಕಂಥ ಪ್ರಯೋಗ ನಿಮ್ಮದು ಅಲ್ವಾ? ಹೌದು. ಅಂದ್ರೆ ಅವರು ಏರ್ಪಡಿಸಿರ್ತಕ್ಕಂಥ ಥಿಂಕ್ ಟ್ಯಾಂಕ್ ಸ್ಟಾರ್ಟ್ಅಪ್ ಎಕ್ಸ್ಪೋ ಅನ್ನುವ ಆ ಒಂದು ಪ್ರದರ್ಶನದಲ್ಲಿ ನಿಮ್ಮ ಒಂದು ಸಾಧನೆಯನ್ನು ಮೆಚ್ಚಿಕೊಟ್ಟಿದ್ದಾರೆ. ಈಗ ಈ ಒಂದು ಗೋಶಾಲೆ 5 ವರ್ಷಗಳ ಹಿಂದೆ ಪ್ರಾರಂಭ ಆಯಿತು, ಈಗ ಸ್ಟಾರ್ಟ್ಅಪ್ ನಲ್ಲಿ ಅಂತ ಗೌರವ ಪಡೀಲಿಕ್ಕೆ ಏನೇನು ಸಾಧನೆ ಮಾಡಿದೆ? ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಮತ್ತು ಗೋಮೂತ್ರ. ಹಿಂದೆಲ್ಲ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದ್ದು ನಮ್ಮ ಪೂರ್ವಜರು ಗೋಮಯ ವಸತಿ ಲಕ್ಷ್ಮಿ ಗೋಮೂತ್ರ ಧನ್ವಂತರಿ, ಈ 2 ಸಾಲುಗಳನ್ನ ಹಿಡ್ಕೊಂಡೇ ಗೋಶಾಲೆ ಕೆಲಸ ಮಾಡ್ತಾ ಬಂದಿದೆ. ಲಕ್ಷ್ಮಿ ಗೋವಿನ ಸಗಣಿನಲ್ಲಿ ವಾಸ ಮಾಡ್ತಾಳೆ, ಆರೋಗ್ಯ ಇರೋದು ಗೋಮೂತ್ರದಲ್ಲಿ. ಸಾಮಾನ್ಯ ರೈತರು ಹಾಲು ಕೊಡದೆ ಇದ್ದ ಗೋವನ್ನ ಮಾರ್ಬಿಡ್ತಾರೆ, ಅದು ನಿರುಪಯುಕ್ತ ಅಂತ ಹೇಳಿ. ಆದ್ರೆ ಹಾಲಿಗಿಂತನೂ ಉಪಯುಕ್ತತೆ ಸಗಣಿ ಮೂಲಕ ಇದೆ. ಅದಲ್ಲದೆ 1 ವರ್ಷದಲ್ಲಿ 4 ತಿಂಗಳು ಗೋವು ಹಾಲು ಕೊಡಬಹುದು, ಆದ್ರೆ ಹುಟ್ಟಿನಿಂದ ಕೊನೆಯುಸಿರಿರೋ ತನಕ ಸಗಣಿ ಮತ್ತು ಗೋಮೂತ್ರ ನಿರಂತರವಾಗಿ ನಮ್ಗೆ ಸಿಗುತ್ತೆ. ಅದರಿಂದ ಆರ್ಥಿಕವಾಗಿ ಏನೇನ್ ಮಾಡಬಹುದು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ನಾವು ಪ್ರಯತ್ನ ಮಾಡಿದ್ದೀವಿ. ಏನಂತ ಮಾಡಿದ್ರೆ ಅದಕ್ಕಾಗಿ ಅಂದ್ರೆ ಸಾಮಾನ್ಯವಾಗಿ ಈ ಒಂದು ಕ್ಷೇತ್ರದಲ್ಲಿ ನಾವು ಹೇಳೋದೇನೆಂದ್ರೆ ತಾಜಾ ಸಗಣಿ 5 ರೂಪಾಯಿಗೆ 1 ಕೆಜಿ ಕೊಟ್ಟರು ಅದು ಲಾಭದಾಯಕ. ಅದನ್ನ ನಾವು ವ್ಯಾಲ್ಯೂ ಆಡ್ ಹೇಗ್ ಮಾಡಬಹುದು ಅನ್ನೋದು ಯೋಚನೆ ಮಾಡಿ ಅನೇಕ ಉತ್ಪನ್ನಗಳನ್ನ ಈಗ ತಯಾರು ಮಾಡ್ತಾರೆ. 25 ಉತ್ಪನ್ನಗಳು ಸಗಣಿ ಬಳಸ್ಕೊಂಡು ಮಾಧವ ತಯಾರು ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಬೇಕು ಅಂತಂದ್ರೆ ಪರಿಸರ ಸ್ನೇಹಿ ಗಣೇಶನ ಮೂರ್ತಿ. ಇವತ್ತು ಅನೇಕ ವರ್ಷಗಳಿಂದ ಪಿಒಪಿ ಬಳಸ್ಕೊಂಡು ಏನು ಗಣೇಶನ ಮೂರ್ತಿ ತಯಾರಾಗ್ತಾ ಇದೆ, ಪರಿಸರಕ್ಕೆ ದೊಡ್ಡ ಹಾನಿಯನ್ನ ಮಾಡ್ತಾ ಇದ್ದೇವೆ. ಅದು ನೀರು ಇಂಕೊಳ್ಳುವಂತ ಶಕ್ತಿಯನ್ನು ಕಳ್ಕೊಳ್ಳುತ್ತೆ, ಭೂಮಿ ಬಂಜರಾಗುತ್ತೆ. ಅದಕ್ಕೆ ಪರ್ಯಾಯವಾಗಿ ನಾವು ಸಗಣಿಯಿಂದ ಗಣೇಶನ ಮೂರ್ತಿ ಮಾಡ್ತಾ ಇದೀವಿ. 400 ಗ್ರಾಂ ಸಗಣಿಯನ್ನು ಬಳಸ್ಕೊಂಡು ನಾವು ಮಾಡ್ತಾ ಇರುವಂತ 6.5 ಇಂಚಿನ ಗಣೇಶನ ಮೂರ್ತಿ ಅದು 150 ರೂಪಾಯಿಗೆ ಮಾರಾಟ ಆಗಿದೆ. ಅಂದ್ರೆ 400 ಗ್ರಾಂ ಸಗಣಿ 150 ರೂಪಾಯಿಗೆ ನಾವು ಮಾರಾಟ ಮಾಡಬಹುದು ಅನ್ನೋದು ತೋರಿಸ್ಕೊಟ್ಟಿದ್ವಿ. ಅದೇ 400 ಗ್ರಾಂ ಸಗಣಿ ಯಾರಿಗಾದ್ರೂ ನಾವು ಕೊಟ್ಟು 100 ರೂಪಾಯಿ ಕೊಡಂದ್ರು ಯಾರು ಕೊಡಲ್ಲ, ಅದನ್ನ ವ್ಯಾಲ್ಯೂ ಆಡ್ ಮಾಡಿ ಮೂರ್ತಿ ರೂಪದಲ್ಲಿ ನಾವು ಕೊಡ್ತಾ ಇದ್ವಿ. ತುಂಬಾ ಬೇಡಿಕೆ ಇದೆ ಅದಕ್ಕೆ. ತುಂಬಾ ಬೇಡಿಕೆ ಇದೆ ಸರ್. ಅದಲ್ಲದೆ ಮೊಬೈಲ್ ಫೋನ್ ಆಂಟಿ ರೇಡಿಯೇಷನ್ ಚಿಪ್, ಇವತ್ತು ನಮ್ಮ ದೇಶದಲ್ಲಿ ಅನೇಕ ಸಂಸ್ಥೆಗಳು ನಿರಂತರವಾಗಿ ಎಲ್ಲರೂ ಮೊಬೈಲ್ ಒಂದು ಜೀವನದ ಭಾಗವಾಗಿದೆ, ಅದು ಬಿಡೋಕ್ ಬರಲ್ಲ. ಆದ್ರೆ ಬಳಸ್ತಾ ಇರೋದ್ರಿಂದ ನಮ್ಮ ಮೆದುಳಿಗೆ ಅದರಿಂದ ಬರುವಂತ ತರಂಗಗಳು ಅನೇಕ ಹಾನಿ, ಅದನ್ನು ತಡೆಗಟ್ಟುವಂತ ಸಗಣಿನಲ್ಲಿದೆ. ಸಗಣಿ ಪೂರ್ತಿ ಸಣ್ಣ ಬಿ ಚಿಪ್ ಆಕಾರದಲ್ಲಿ ಒಂದು ಆಂಟಿ ರೇಡಿಯೇಷನ್ ಚಿಪ್ ಅನ್ನ ನಾವು ಮಾಡಿದೀವಿ. ಅದು ಈಗಾಗಲೇ ಗುಜರಾತ್ನ ಸೂರತ್ ಯೂನಿವರ್ಸಿಟಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲದು ಟೆಸ್ಟ್ ಆಗಿದೆ. ರೇಡಿಯೇಷನ್ ಅದೆಲ್ಲಾನು ಅಬ್ಸರ್ವ್ ಮಾಡ್ಕೊಳ್ಳುವಂತ ಶಕ್ತಿ ಇದೆ ಅಂತ ಹೇಳಿ ಅವರು ಸರ್ಟಿಫೈ ಮಾಡಿದ್ದಾರೆ. ಅದನ್ನು ಎಲ್ಲಿ ಇಡ್ತೀರಿ ಮೊಬೈಲ್ ನಲ್ಲಿ? ಮೊಬೈಲ್ ಹಿಂದ್ಗಡೆ ಅವರಿಗೆ ನಾವು ಅದನ್ನು ಅಂಟಿಸ್ಬೇಕು ಸರ್. ಎಷ್ಟು ಗಾತ್ರದ ಇರ್ತದೆ ಮತ್ತೆ ಹೇಗೆ ಅಂಟಿಸುದು? ಸಿಮ್ ಕಾರ್ಡ್ ಅಷ್ಟು ಅದು ಗಾತ್ರದ ಸರ್. ಪವರ್ಫುಲ್ ಇರ್ತದೆ? ಹೌದು ಸರ್. ಪಾಶ್ಚಾತ್ಯ ವಿಜ್ಞಾನದ ಪ್ರಕಾರ ಈಗಾಗಲೇ ಅದು ಸಾಬೀತಾಗಿದೆ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಸಿಕ್ಕಿದಂತ ಒಂದು ವಿಷಯ ಇದೆ. ಗೋವಿನ ಸಗಣಿ ಪರೀಕ್ಷೆ ಆಗಿ ಅದು ಎಲ್ಲ ದೇಸಿ ಗೋವಿನ ಸಗಣಿಯಲ್ಲಿ ಈ ಶಕ್ತಿ ಹಿಂದಿನಿಂದನೂ ಇದೆ ಸರ್. ನಾವು ಭೋಪಾಲ್ ಅಂತ ಒಂದು ಎಲ್ಲಾ ಕಡೆ ದಾಖಲೆಗಳು ಗೊಬ್ಬರವನ್ನ ನಾವು ಮಾಡ್ತಾ ಇದೀವಿ. 1 ಕೆಜಿ ಗೊಬ್ಬರ ಇವತ್ತು 10 ಪ್ರತಿ ಕೆಜಿಗೆ ನಾವು ಮಾರ್ತಾ ಇದ್ದೀವಿ ಎರೆಹುಳು ಗೊಬ್ಬರ. ಅದು ರಾಜ್ಯ ಸರ್ಕಾರ ತೋಟಗಾರಿಕೆ ಇಲಾಖೆ ಬಯೋಸೆಂಟರ್ ಬನ್ನೇರ್ಘಟ್ಟ ಬೆಂಗಳೂರಿನಲ್ಲಿರುವಂತಹ ಅಲ್ಲಿ ಪ್ರಯೋಗ ಅಲ್ಲದೆ ನಾವು ಪರೀಕ್ಷೆನೂ ಮಾಡಿಸಿದೀವಿ. ಭೂಮಿಗೆ ಬೇಕಾಗುವಂತಹ 16 ಅತ್ಯಾವಶ್ಯಕ ಎಲ್ಲಾ ಸೂಕ್ಷ್ಮ ಪೋಷಕಾಂಶಗಳು ಈಗ ಮಾಧವ ಗೋಶಾಲೆ ತಯಾರಿಸ್ತಾ ಇರುವಂತಹ ಜೈವಿಕ ಗೊಬ್ಬರದಲ್ಲಿದೆ. ಬರೀ ಸಗಣಿ ಕೊಟ್ಟಾಗ ಅದನ್ನ ನಾವು ಬೇರೆ ಬೇರೆ ರೂಪದಲ್ಲಿ ಗೊಬ್ಬರ ಮಾಡಿದಾಗ ಅದ್ರದ್ದು ಬೆಲೆ ನಾವು ಇನ್ನೂ ಜಾಸ್ತಿ ಮಾಡಬಹುದು. ಎರೆಹುಳು ಗೊಬ್ಬರ ಒಂದು ಕೆಜಿಗೆ ಎಷ್ಟು ಚಾರ್ಜ್ ಮಾಡ್ತೀರಿ? 1,000 ರೂಪಾಯಿಗೆ ಪ್ರತಿ ಕ್ವಿಂಟಲ್ ಸರ್. ಓ, ಪ್ರತಿ ಕ್ವಿಂಟಲ್ ಅಂದ್ರೆ 10 ರೂಪಾಯಿ ಕೆಜಿ. ಎಷ್ಟು ಉತ್ಪಾದನೆ ಮಾಡ್ತೀರಿ ಮಾಧವ ಗೋಶಾಲೆಯಲ್ಲಿ? ಈಗ ಈ ಪ್ರತಿದಿನ ಒಂದು 280 ಕೆಜಿ ಗೊಬ್ಬರ ಸಿಗುತ್ತೆ. ಸರಿ ಸುಮಾರು 3 ಕ್ವಿಂಟಲ್ ಗೊಬ್ಬರ, ಕಸ, ಮೇವು ಅದನ್ನೆಲ್ಲ ಸೇರಿಸ್ಬಿಟ್ಟು 3.5-4 ಕ್ವಿಂಟಲ್ ಅಷ್ಟು ಮಾಡೋಷ್ಟು ಕಚ್ಚಾ ಸಾಮಗ್ರಿ ನಮ್ಮ ಹತ್ರ ಇದೆ. ಸ್ವಲ್ಪ ಸ್ಥಳದ ಕೊರತೆ ಇದೆ, ಅದಲ್ಲದೆ ಮಾನವ ಸಂಪನ್ಮೂಲದ ಕೊರತೆಯಿಂದಾಗಿ ನಾವು ಎಷ್ಟು ಸಿಗುತ್ತೋ ಅಷ್ಟು ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಪ್ರತಿದಿನ ನಾವು 1.5 ಕ್ವಿಂಟಲ್ ಅಷ್ಟು ಗೊಬ್ಬರ ಮಾಡಬಹುದು. ಈಗ ಮೊಬೈಲ್ ಗೆ ಚಿಪ್ ಅನ್ನ ಮಾಡಿದ್ರಿ, ಎರೆಹುಳು ಗೊಬ್ಬರವನ್ನ ಮಾಡಿದ್ರಿ, ಮತ್ತೇನೇನು ಉತ್ಪನ್ನಗಳನ್ನ ಮಾಡ್ತಾ ಇದ್ರಿ? ಈಗ ನಾವು ನಿತ್ಯ ಮನೆಯಲ್ಲಿ ಅಂತ ಅನೇಕ ವಸ್ತುಗಳು, ಈ ಫ್ಲೋರ್ ಕ್ಲೀನರ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಇವತ್ತು ಫಿನೈಲ್ ಅದು ಕೆಮಿಕಲ್ ಬೇಸ್ಡ್ ಇದೆ. ನಾವು ಗೋಮೂತ್ರ ಆಧಾರಿತ ಒಂದು ಫ್ಲೋರ್ ಕ್ಲೀನರ್ ನ ತಯಾರು ಮಾಡ್ತಾ ಇದೀವಿ. ಅದು ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಮೊಟ್ಟ ಮೊದಲನೇ ಯೂನಿಟ್ ನಮ್ಮ ಶ್ರೀ ಮಾಧವ ಗೋಶಾಲೆ ತಯಾರು ಮಾಡ್ತಾರೆ ಮಟ್ಟದ್ದು. ಮತ್ತೆ 100 ಪ್ರಾಕೃತಿಕ. ಅದರಲ್ಲಿ ಗೋಮೂತ್ರವನ್ನ ನಾವು ಬಟ್ಟಿ ಇಳಿಸಿ ಅದರಲ್ಲಿ ಪೈನ್ ಆಯಿಲ್ ಅಂತ ಹೇಳಿ ಒಂದು ಪೈನ್ ಗಿಡದ್ದು ಎಣ್ಣೆ ಸಿಗುತ್ತೆ, ಅದನ್ನ ಮಿಶ್ರಣ ಮಾಡಿ ನಾವು ಅದನ್ನ ತಯಾರು ಮಾಡ್ತೇವೆ. ಅಂದ್ರೆ ಈ ನೆಲ ಸ್ವಚ್ಛ ಮಾಡ್ಲಿಕ್ಕೆ ಮತ್ತೆ ಕ್ರಿಮಿಕೀಟಗಳನ್ನ ಅದು ತಡೀತದೆ ಅಂತ ಅಲ್ವಾ? ಖಂಡಿತವಾಗಿಯೂ ತಡೀತದೆ ಸರ್. ಯಾಕಂದ್ರೆ ಗೋಮೂತ್ರದಲ್ಲಿ ಯೂರಿಕ್ ಆಸಿಡ್ ಪ್ರಮಾಣ ತುಂಬಾ ಜಾಸ್ತಿ ಇರೋದ್ರಿಂದ ಎಂಥದ್ದೇ ಕಲೆ ಇರಬಹುದು ಅಥವಾ ಕೊಳಕಿರ್ಬಹುದು, ಕಸ ಇರಬಹುದು, ಅದೆಲ್ಲಾನು ಸ್ವಚ್ಛಗೊಳಿಸುವಂತ ಶಕ್ತಿ ಗೋಮೂತ್ರ. ಅದಲ್ಲದೆ ವಿಶೇಷವಾಗಿ ಪೂಜೆ ಮಾಡೋ ಸಂದರ್ಭದಲ್ಲಿ ನಾವು ಅದನ್ನ ಚೆನ್ನಾಗಿ ಬಳಸಬಹುದು. ಪೂಜಾ ಕೋಣೆಯಲ್ಲಿ ಅದನ್ನೆಲ್ಲ ಬಳಸಬಹುದು. ಅದು ಲೀಟರ್ಗೆ ಎಷ್ಟು ಅಂತ ಚಾರ್ಜ್ ಮಾಡ್ತೀರಿ? ಈಗ 60 ರೂಪಾಯಿಗೆ ಲೀಟರ್ ನಾವು ಮಾರ್ತಾ ಇದ್ದೀವಿ. ಶ್ರೀ ಮಾಧವ ಘೋಷಾಲೆ ಯಾವುದೇ ಉತ್ಪನ್ನ ಆಗ್ಲಿ ಯಾವುದು ದುಬಾರಿ ಇಲ್ಲ. ಇದು ಶುರು ಆಗಿದ್ದೆ ರಾಜೀವ್ ದೀಕ್ಷಿತರ ಚಿಂತನೆ ಮತ್ತು ಅವ್ರ ಯೋಚನೆಗಳನ್ನ ಇಟ್ಕೊಂಡು ಶುರು ಮಾಡಿದೀವಿ. ಅವ್ರದ್ದು ಚಿಂತನೆ, ಸ್ವದೇಶಿ ಚಿಂತನೆ. ಅವ್ರು ಕೊಟ್ಟಂತ ಒಂದು ಅದ್ಭುತ ವ್ಯಾಖ್ಯಾನ ಸ್ವದೇಶಿಗೇನು ಅಂತಂದ್ರೆ, ಅದು ಸ್ವದೇಶಿ ಮನೆ ಸಸ್ತ ಅಂತ. ಸ್ವದೇಶಿ ಉತ್ಪನ್ನಗಳು ಯಾವುದು ದುಬಾರಿಯಾಗಿರಬಾರದು, ಸ್ವದೇಶಿ ಕಡಿಮೆ ಬೆಲೆಯಾಗಿರ್ಬೇಕು, ಜನರ ಕೈಗೆಟಕಿರ್ಬೇಕು ಅಂತ. ಸುಮಾರು 35 ಉತ್ಪನ್ನಗಳನ್ನ ಮಾಡ್ತೀರಿ ಈ ಒಂದು ಗೋಗೆ ಸಂಬಂಧಪಟ್ಟಂತೆ, ಅದು ಗೋಮೂತ್ರ ಆಗಿರ್ಬೋದು, ಸಗಣಿ ಆಗಿರ್ಬೋದು, ಬೇರೆ ಯಾವ್ದೆಲ್ಲ ಉತ್ಪನ್ನಗಳಿವೆ ನಿಮ್ಮಲ್ಲಿ? ನಾವು ಗಿಫ್ಟ್ ಐಟಮ್ಸ್ ತಯಾರು ಮಾಡ್ತಾ ಇದೀವಿ ಸಗಣಿಯಿಂದ. ಇವತ್ತು ಮಾನ್ಯ ಪ್ರಧಾನಮಂತ್ರಿ ಅವರು ಒಂದು ಕರೆಯನ್ನ ಕೊಟ್ಟಿದ್ದಾರೆ, ವೋಕಲ್ ಫಾರ್ ಲೋಕಲ್, ಮತ್ತೆ ಸ್ಟಾರ್ಟ್ಅಪ್, ಇನ್ನು ಅನೇಕ ಯೋಜನೆಗಳನ್ನ ಅವ್ರು ತಗೊಂಡು ಬಂದಿದ್ದಾರೆ. ಉದ್ದೇಶ ಏನಂದ್ರೆ ಭಾರತ ಸ್ವಾವಲಂಬಿ ಆಗ್ಬೇಕು. ಹೌದು, ಇವತ್ತು ನಮ್ಮ ದೇಶದಲ್ಲಿ ಶುಭ ಸಂದರ್ಭದಲ್ಲಿ ನಾವು ಗಿಫ್ಟ್ ಅನ್ನ ಕೊಡ್ತೀವಿ. ನಮ್ಮ ದೇವಿ ದೇವತೆಗಳ ಎಲ್ಲಾ ಗಿಫ್ಟ್ ಐಟಮ್ ಚೀನಾದವರು ಪ್ಲಾಸ್ಟಿಕ್ ಇಂದ ಮಾಡಿ ನಮ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ. ಇಷ್ಟು ದೊಡ್ಡ ದೇಶ ಇದೆ, ಅದು ನಮಗ್ ಬೇಕಾಗುವಂತ ಅನೇಕ ವಸ್ತುಗಳಿಗೆ ನಾವು ಪರಾವಲಂಬಿಗಳಾಗಿದ್ದೀವಿ. ಅದಕ್ಕಾಗಿ ನಾವು ಗೋವಿನ ಸಗಣಿಯಿಂದ ಒಟ್ಟು 7 ರೀತಿಯಾದಂತಹ ಗಿಫ್ಟ್ ಐಟಮ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಯಾವ್ದೆಲ್ಲ ಮುಖ್ಯವಾಗಿ ನೀವು ಯಾವ ಆಕಾರದ್ದು ಹಾಗೆ? ಗಣೇಶನ ಮೂರ್ತಿ ಇದೆ, ಆಂಜನೇಯನ ಮೂರ್ತಿ, ಓಂ ಪ್ರತಿಕೃತಿ ಇದೆ, ಸ್ವಸ್ತಿಕ. ಅದಕ್ಕೆ ಬಣ್ಣ ಏನಾದ್ರೂ ಇರ್ತದಲ್ಲ ಸಗಣಿಯದ್ದೇ ನಿಜ ರೂಪದ್ದೇ ಇರ್ತದೆ? ನಾವು ಇಲ್ಲಿವರೆಗೂ ಬಣ್ಣ ಹಚ್ಚಕ್ ಹೋಗಿಲ್ಲ ಸರ್. ಯೋಚನೆ ಇದೆ, ಆದ್ರೆ ಪ್ರಾಕೃತಿಕ ಬಣ್ಣನೇ ಬಳಸಬೇಕು ಅನ್ನೋ ಉದ್ದೇಶದಿಂದ ನಾವು ಅದು ಇನ್ನೂ ಶುರು ಮಾಡಿಲ್ಲ. ಅದು ಸಗಣಿ ಬಣ್ಣನೇ ಇರುತ್ತೆ, ನೋಡಿದ್ರೆ ಅದು ಗುರುತು ಸಿಗಲ್ಲ, ಇದು ಸಗಣಿ ಮಾಡಿದ್ದಿದೆ ಅಂತ ಅನ್ಸಲ್ಲ. ಅದನ್ನ ಸಣ್ಣಗ್ ಬೀಸ್ತೀವಿ. ನಮ್ಮ ಹತ್ರ ಪಲೋರೈಸರ್ ಇದೆ, ಬ್ಲೋವರ್ ಪಲೋರೈಸರ್. ಆ ಪಲೋರೈಸರ್ ಅಲ್ಲಿ ಸಗಣಿಯನ್ನ ಒಣಗಿಸಿ ಚೆನ್ನಾಗಿ ಬೀಸ್ತೀವಿ, ಪೌಡರ್ ತರ ಮಾಡ್ತೀವಿ, ಪೂರ್ತಿ ಸಣ್ಣ ಪುಡಿ ಇರುತ್ತೆ ಸರ್. ಆ ಪುಡಿಯಿಂದಾನೇ ನಾವು ಈ ಎಲ್ಲಾ ಉತ್ಪನ್ನಗಳನ್ನ ತಯಾರು ಮಾಡ್ತೀವಿ. ನೋಡಿದವರಿಗೆ ಅದು ಮಣ್ಣು ಅಥವಾ ಸಗಣಿನೋ ಅಂತ ನಾವು ಹೇಳಿದ ನಂತರನೇ ಗೊತ್ತಾಗುತ್ತೆ ಅಷ್ಟು. ಅಂದ್ರೆ ಈ ಗಣೇಶ ಉತ್ಸವದ ಸಂದರ್ಭದಲ್ಲಿ ನೀವು ಮೂರ್ತಿಗಳ ಟೈಪ್ ಅನ್ನ ಕೂಡ ಮಾಡಿಕೊಡ್ತೀರಿ? 3D ಮೂರ್ತಿಗಳು ಸರ್. ಮನೆಯಲ್ಲಿ ನಾವು ಪ್ರತಿಷ್ಠಾಪಿಸಿ ಪೂಜೆ ಮಾಡ್ತೀವಿ 5-9 ದಿವಸ, ಅವು ಮೂರ್ತಿ ಬೇರೆ, ಆಮೇಲೆ ಫ್ರೇಮ್ ಬರುತ್ತೆ. ಫ್ರೇಮಿಂದ 2 ಬೇರೆ ಬೇರೆ ಮಾಡೆಲ್ ಇದೆ. ಅತ್ಯಂತ ದೊಡ್ಡ ಗಾತ್ರದ್ದಂದ್ರೆ ಎಷ್ಟು? ಭಗವಾನ್ ಬುದ್ಧರದೊಂದಿದೆ, ಅದು 1.5 ಫೀಟಿಂದು ಒಂದು ಗಿಫ್ಟ್ ಐಟಮ್ ಇದೆ, ಸಗಣಿಯಿಂದಾನೇ ತಯಾರು ಮಾಡ್ತಾ ಇರೋದು. ಈ ರೀತಿಯಾಗಿ ಒಂದು ಉಡುಗೊರೆ ಆಗಿ ನೀಡಬಲ್ಲಂತ ಒಂದು ಐಟಮ್ಗಳನ್ನ ಮಾಡ್ತೀರಿ. ಗೋವಿನ ಸಗಣಿ ಮನೆಯಲ್ಲಿ ಇಡೋದ್ರಿಂದ ಎಲ್ಲ ನೆಗೆಟಿವ್ ಏನು ರೇಡಿಯೇಷನ್ ಇರಬಹುದು, ತರಂಗಗಳಿರಬಹುದು, ಅದನ್ನೆಲ್ಲ ಹೀರ್ಕೊಳ್ಳುವಂತ ಶಕ್ತಿ ಇರುತ್ತೆ. ಸಗಣಿಗೆ ಋಣಾತ್ಮಕ ತರಂಗಗಳನ್ನ ತಡೆಯುವಂತ ಶಕ್ತಿ ಇದೆ ಅಂತ ಅಲ್ವಾ? ಅಂದ್ರೆ ಧನಾತ್ಮಕ ತರಂಗಗಳನ್ನ ಸೃಷ್ಟಿ ಮಾಡ್ತದೆ ಅಂತ ಅಲ್ವಾ? ಬೇರೆ ಯಾವ ಐಟಮ್ಗಳಿವೆ? ನಾವು ಪರಿಶುದ್ಧವಾದಂತಹ ರೋಸ್ ವಾಟರ್ ಮಾಡ್ತಾ ಇದೀವಿ. ಓಹೋ, ಇವತ್ತು ನಾವು ನೋಡ್ತೀವಿ ಅನೇಕ ಶುಭ ಸಂದರ್ಭಗಳಲ್ಲಿ ಮನೇಲಿ ಕಾರ್ಯಕ್ರಮ ಆದಾಗ ನಾವು ಸಿಹಿ ಮಾಡ್ತೀವಿ. ಈ ಬೂಂದಿ ಮಾಡೋದಾಗಿರ್ಬೋದು, ಮೈಸೂರು ಪಾಕ್ ಮಾಡೋದಾಗಿರ್ಬೋದು, ಅದ್ರಲ್ಲೆಲ್ಲ ನಾವು ಗುಲಾಬ್ ಜಲನ ಮಿಶ್ರಣ ಮಾಡ್ತೀವಿ. ಆದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ಸಿಗೋದೆಲ್ಲಾನು ಕಲಬೆರಕೆ ಆಗಿರುವಂತದ್ದು. ನಾವು ರೈತರಿಂದ ನೇರವಾಗಿ ಅವ್ರ ತೋಟದಿಂದ ತಾಜಾ ಗುಲಾಬಿಗಳನ್ನ ಹೂವನ್ನ ಖರೀದಿ ಮಾಡಿ ಅದರಿಂದ ನಾವು ರೋಸ್ ವಾಟರ್ ನ ತಯಾರು ಮಾಡ್ತೇವೆ. ಅದು ಫುಡ್ ಗ್ರೇಡ್ ರೋಸ್ ವಾಟರ್ ಇದೆ ಸರ್. ಯಾರಿಗಾದ್ರೂ ಶರೀರದಲ್ಲಿ ಉಷ್ಣ ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ಕುಡಿಬಹುದು, ಅವರು ಶರ್ಬತ್ ತರ ಕುಡಿಬಹುದು. ಅವ್ರ ಶರೀರ ಉಷ್ಣವನ್ನ ಅದು ಕಡಿಮೆ ಮಾಡುವಂತ ಅದ್ಭುತ ಔಷಧಿ ಗುಣ ಅದಕ್ಕಿದೆ. ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಕಾರಣ ಏನಂದ್ರೆ ನಾವು ಬಳಸ್ತಾ ಇರುವಂತ ಶುದ್ಧೀಕರಣ ಘಟಕ ಕರ್ನಾಟಕದಲ್ಲಿ ಶ್ರೀ ಮಾಧವ ಗೋಶಾಲೆ ಎರಡನೇ ಗೋಶಾಲೆ ಅಂತ ಮಷೀನ್ ಹೊಂದಿರುವಂತದ್ದು. ಇನ್ನೊಂದು ಎಲ್ಲಿದೆ? ರಾಮಚಂದ್ರಾಪುರ ಮಠದ ಪೂಜ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಅವರು ಮಾರ್ಗದರ್ಶನ ನಡೀತಾ ಇರುವಂತಹ ಗೋಶಾಲೆನಲ್ಲಿ ಮೊದಲು ಮಷೀನ್ ಇತ್ತು. ಎರಡನೇದಾಗಿ ನಾವು ಅದನ್ನ ತರಿಸಿದೀವಿ ಗುಜರಾತ್ ಇಂದ. ಸೊ ಈಗ ಭಾರತ ದೇಶಕ್ಕೆ ಏನು ಗೋಮೂತ್ರದಲ್ಲಿ ಆಂಟಿ ಕ್ಯಾನ್ಸರ್ ಮತ್ತೆ ಆಂಟಿ ಡಯಾಬೆಟಿಕ್ ಆಂಟಿಬಯೋಟಿಕ್ ಪ್ರಾಪರ್ಟಿ ಇದೆ ಅಂತೇಳಿ ಅಮೆರಿಕನ್ ಪೇಟೆಂಟ್ ಏನ್ ಸಿಕ್ಕಿದೆ, ಆ ರಿಸರ್ಚ್ ಸಲುವಾಗಿ ಯಾವ ಮಷೀನ್ ಅನ್ನ ಬಳಸಿದ್ರು ಅಂತದೇ ಮಷೀನ್ ಅನ್ನ ನಾವು ಇಲ್ಲಿ ತರಿಸಿದೀವಿ. ಅಂದ್ರೆ ಆರೋಗ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅಷ್ಟು ಒಂದು ಸ್ವಾಸ್ಥ್ಯವನ್ನ ಕಾಪಾಡಬಲ್ಲಂತ ಒಂದು ತಯಾರಿಯನ್ನ ನೀವು ಅಲ್ಲಿ ಮಾಡ್ತಾ ಇದ್ದೀರಿ ಅಲ್ವಾ? ಈ ರೋಸ್ ವಾಟರ್ ಆಗಿರ್ಬೋದು ಯಾವ್ದಾದ್ರು, ಗುಣಮಟ್ಟದಲ್ಲಿ ಯಾವುದೂ ರಾಜಿ ಇಲ್ಲ ಮತ್ತು ಎಲ್ರಿಗೂ ತಲುಪಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದು ಮಾಡ್ತಾ ಇದೆ. ಹಾಲು ಕೊಡದೇ ಇರೋ ಗೋವುಗಳಿಂದಲೇ ಇವೆಲ್ಲ ಪ್ರಯತ್ನ ನಡೀತಾ ಇರೋದು. ಸುಮಾರು 35 ಉತ್ಪನ್ನಗಳು ಇವತ್ತು ನಾವು ತಯಾರು ಮಾಡ್ತಾ ಇದ್ವಿ. ಒಂದು ಉತ್ಪನ್ನನೂ ಹಾಲಿಂದಿಲ್ಲ, ಎಲ್ಲವೂ ಗೋಮೂತ್ರ ಮತ್ತು ಸಗಣಿದೆ. ಈ ಎರಡರಿಂದಲೇ ನೀವು ತಯಾರು ಮಾಡೋದು, ಬೇರೆ ಯಾವ್ದು? ನಾವು ಕುಡಿಯೋ ಸಲುವಾಗಿ ಗೋಮೂತ್ರ ಅರ್ಕನ್ನ ತಯಾರು ಮಾಡ್ತಾ ಇದೀವಿ. ಅರ್ಕ ತಯಾರು ಮಾಡ್ತೀವಿ. ಗೋಮೂತ್ರ ಸಾಮಾನ್ಯವಾಗಿ ಆಯುರ್ವೇದದ ಪ್ರಕಾರ ನಾವು ಸಂಗ್ರಹ ಮಾಡಿದ್ದು 6 ಗಂಟೆ ಒಳಗಡೆನೆ ಸೇವಿಸಬೇಕು ಅಂತಿದೆ. ಸೊ 6 ಗಂಟೆ ನಂತರ ನಮ್ಮ ಶರೀರಕ್ಕೆ ಬೇಕಾಗದೇ ಇರೋ ಅಂಶಗಳು ಅದರಲ್ಲಿ ಸೇರ್ತಾ ಹೋಗುತ್ತೆ. ಅದಕ್ಕಾಗಿ ನಮ್ಮ ಹತ್ರ ಗೋಮೂತ್ರ ಶುದ್ಧೀಕರಣ ಮಾಡುವಂತ ಒಂದು ಉತ್ಕೃಷ್ಟ ಗುಣಮಟ್ಟದ ಒಂದು ಯಂತ್ರ ಇದೆ. ಅದರಿಂದಾನೇ ನಾವು ರೋಸ್ ವಾಟರ್ ಕೂಡ ಮಾಡ್ತಾ ಇದ್ದೇವೆ. ಆ ಯಂತ್ರದಲ್ಲಿ ನಾವು ಭಟ್ಟಿ ಇಳಿಸ್ತೀವಿ ಗೋಮೂತ್ರವನ್ನ. ಭಟ್ಟಿ ಇಳಿಸಿದ ನಂತರ ಅದು 2 ವರ್ಷ ತನಕ ಏನೂ ಆಗಲ್ಲ, 2 ವರ್ಷ ತನಕ ಕಾಯ್ದಿಡಬಹುದು. ಆಮೇಲೆ ಯಾವ ಹಸು ಹಾಲು ಕೊಡುತ್ತೋ ಹಾಲು ಕೊಡೋಷ್ಟು ದಿವಸ ಮಾತ್ರ ನಾವು ಗೋಮೂತ್ರ ಕುಡಿಯೋಕ್ ಯೋಗ್ಯ ಇರುತ್ತೆ. ಸೊ ಎಲ್ಲಾ ಗೋವುಗಳ ಗೋಮೂತ್ರನ ನಾವು ಕುಡಿಯೋಕ್ ಬರಲ್ಲ. ಇದು ಆಯುರ್ವೇದದ ನಿಯಮ. ಯಾವುದಕ್ಕೆಲ್ಲ ಬಳಸ್ತಾರೆ ಈ ಅರ್ಕವನ್ನ? ಔಷಧಿಗಾಗಿ ನಾವು ಬಳಸ್ತೀವಿ. ಯಾವ ರೋಗಗಳಿಗೆ ಹಾಗೆ ಏನಾದ್ರು ಅಧ್ಯಯನ ಬಂದಿದೆ ಅಂದ್ರೆ ವಾತಪಿತ್ತಕ್ಕ 3 ಈ ಅಂಶಗಳನ್ನ, 3 ದೋಷಗಳನ್ನ ಇದು ನಿಯಂತ್ರಣ ಮಾಡುತ್ತೆ. ಬಂದಂತ ರೋಗಗಳನ್ನ ವಾಸಿ ಮಾಡೋದ್ರ ಜೊತೆಗೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ರೋಗಗಳು ಬರದೇ ಇರುವಂತೆ ನಮ್ಮ ಶರೀರವನ್ನ ಇದು ರಕ್ಷಣೆ ಮಾಡುತ್ತೆ. ಹೀಗಾಗಿ ಗೋಮೂತ್ರ ಧನ್ವಂತರಿ ಅಂತೇಳಿ ನಮ್ಮ ಪೂರ್ವಜರು ಹೇಳಿದ್ರು. ಅಂದ್ರೆ ಗೋಮೂತ್ರದಲ್ಲಿ ಆರೋಗ್ಯದ ದೇವತೆ ಧನ್ವಂತರಿ ವಾಸ ಮಾಡ್ತಾರಂತೆ. ಸೊ ಇದು ಒಂದು ನಾವು ನಿತ್ಯ ಸೇವಿಸ್ತಾ ಹೋದ್ರೆ ನಮ್ಗೆ ಯಾವುದೇ ರೋಗ ಬರಲ್ಲ ಅಂತೇಳಿ ನಮ್ಮ ಪೂರ್ವಜರು ಗೋಮೂತ್ರ ಸೇವನೆಯಿಂದ 106 ವರ್ಷ ರೋಗಮುಕ್ತ ಜೀವನ ನಡೆಸಿ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಅದನ್ನೇ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾಜದಲ್ಲಿ ಆರೋಗ್ಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಳ್ಳೆ ಆಯುರ್ವೇದ ವಿಧಾನದಂತೆ ನಾವು ಇವತ್ತು ಗೋಮೂತ್ರವನ್ನ ಶುದ್ಧೀಕರಣ ಮಾಡಿ. ಮಾಧವ ಗೋಶಾಲೆಯಲ್ಲಿ ತಯಾರಿಸಿರ್ತಕ್ಕಂತ ಅರ್ಕವನ್ನ ಸಾರ್ವಜನಿಕರಿಗೆ ಯಾವ ರೀತಿ ಲಭ್ಯ ಮಾಡ್ತೀರಿ? ಅದು ಇಷ್ಟು ಬಾಟ್ಲ್ಗಳ ಡಬ್ಬವೆಲ್ಲ ಹೇಗೆ ಅಂತ? ಅನೇಕರು ಇವತ್ತು ಗೋಮೂತ್ರವನ್ನ ಶುದ್ಧೀಕರಣ ಮಾಡಿ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ತುಂಬಿ ಕೊಡ್ತಾ ಇದ್ದಾರೆ. ನಾವು ಔಷಧಿಗಳ ಗಾಜಿನ ಬಾಟಲ್ ಅನ್ನೇ ನಾವು ಬಳಸ್ತಾ ಇದೀವಿ. ಇವತ್ತು ಔಷಧಿ ಕಂಪನಿಗಳು ಯಾವ ಬಾಟಲ್ಗಳನ್ನ ಬಳಸ್ತಾರೆ, ಔಷಧಿ ಕಂಪನಿಗಳಿಂದಾನೇ ನಾವು ಗಾಜಿನ ಬಾಟಲ್ ಅನ್ನ ತರಿಸಿ ಗಾಜಿನ ಬಾಟಲ್ ನಾವು ಶೇಖರಣೆ ಮಾಡಿಡೋದ್ರಿಂದ ಯಾವುದೇ ಔಷಧಿ ಗುಣಗಳು ಅದ್ರದ್ ನಶಿಸಲ್ಲ. ಹೀಗಾಗಿ ಗುಣಮಟ್ಟವನ್ನ ನಾವು ಕಾಪಾಡ್ಕೊಂಡು ಹೋಗೋದು ಅದು ನಮ್ಮ ಮೊದಲನೇ ಆದ್ಯತೆ. ಹೀಗಾಗಿ 1/2 ಲೀಟರ್ ಬಾಟಲ್ ಮತ್ತೆ 200 ml ಬಾಟಲ್ಗಳಲ್ಲಿ ನಾವು ಗೋಮೂತ್ರ ಅರ್ಕನ್ನ ಇವತ್ತು ತುಂಬಿ ನಗರದ 3-4 ಸ್ವದೇಶಿ ಮತ್ತು ಈ ಆರ್ಗಾನಿಕ್ ಅಂಗಡಿಗಳಲ್ಲೆಲ್ಲ ಇದು ಸಿಗ್ತಾ ಇದೆ, ಲಭ್ಯವಿದೆ ಇಲ್ಲಿ ಕಲಬುರಗಿ ನಗರದಲ್ಲಿ. ಬೇರೆ ಎಲ್ಲಿಯಾದ್ರೂ ಕಳಿಸುವ ವ್ಯವಸ್ಥೆ, ಮಾರಾಟ ವ್ಯವಸ್ಥೆ ಹೇಗೆ ಅಂತ? ನಾವು ಕೊರಿಯರ್ ಕೂಡ ಮಾಡ್ತಾ ಇದೀವಿ ಸರ್. ಪ್ರೊಫೆಷನಲ್ ಕೊರಿಯರ್ ದವರ ಜೊತೆ ನಮ್ದು ವಾರ್ಷಿಕ ಒಪ್ಪಂದ ಇದೆ. ಅವ್ರು ಕಡಿಮೆ ಬೆಲೆನಲ್ಲಿ ಎಲ್ಲಾ ಕಡೆನೂ ಅವರು ಕಳ್ಸಿಕೊಡೋ. ಅರ್ಕಕ್ಕೆ ಬೆಲೆ ಎಷ್ಟು ನಿಗದಿಪಡಿಸಿದೀರಿ? ನಾವು 60 ರೂಪಾಯಿಗೆ 1/2 ಲೀಟರ್ ಕೊಡ್ತಾ ಇದೀವಿ ಸರ್. ಅಂದ್ರೆ 120 ರೂಪಾಯಿಗೆ ಲೀಟರ್. ಇವತ್ತು ಮಾರುಕಟ್ಟೆಯಲ್ಲಿ 150 ರಿಂದ 300 ರೂಪಾಯಿಗೆ ಪ್ರತಿ ಲೀಟರ್ ಬೆಲೆಯಲ್ಲಿ ಇವತ್ತು ಸಿಗ್ತಾ ಇದೆ. ಗುಣಮಟ್ಟದಲ್ಲಂತೂ ಉತ್ಕೃಷ್ಟವಾಗಿದೆ ಮತ್ತು ಬೆಲೆ ಕೂಡ ನಾವು ಕಡಿಮೆನೆ ಇಟ್ಟಿದ್ದೀವಿ. ಯಾಕಂದ್ರೆ ಇವತ್ತು ಆರೋಗ್ಯ ತುಂಬಾ ಮುಖ್ಯ. ಬೇಡಿಕೆ ಹೇಗಿದೆ? ತುಂಬಾ ಬೇಡಿಕೆ ಇದೆ ಸರ್. ನಮ್ಮ ಹತ್ರ ನಾನು ಆಗ್ಲೇ ಹೇಳ್ದಾಗೆ ಹಾಲ್ ಕೊಡಂತ ಗೋಗಳನ್ನ ತಂದಿಲ್ಲ, ನಮ್ಮ ಗೋಶಾಲಿನಲ್ಲೇ ಬಂದು ಬೆಳೆದು ಇವತ್ತು ಕರು ನೀಡಿರುವಂತ ಹಸುಗಳ ಗೋಮೂತ್ರನೇ ನಾವು ಬಳಸ್ತಾ ಇದ್ದೀವಿ. ಅದು ಬಹಳ ಮುಖ್ಯ, ಯಾಕಂದ್ರೆ ಹಾಲು ಕರೆಯುವ ದನಗಳಿಂದಲೇ ಅಥವಾ ಜಾನುವಾರುಗಳಿಂದಲೇ ನಾವು ಇದನ್ನ ಸಂಗ್ರಹಿಸ್ತೇವೆ ಅಂತ ಹೇಳಿದ ಕಾರಣ ಅದು ಬಹಳ ಮುಖ್ಯವಾದಂತ ವಿಚಾರ ಅಲ್ವಾ. ಅರ್ಕವನ್ನ ಯಾವ್ದನ್ನ ಬಳಸಬೇಕು ಅಂತ ಹೇಳಿದ್ರೆ ಹಾಲು ಕೊಡುವ ದನಗಳಿಂದ ಮಾತ್ರ ಅದನ್ನು ಬಳಸ್ತೇವೆ. ಹಾಲು ಕೊಡಷ್ಟು ದಿವಸ ಮತ್ತೆ ಗರ್ಭ ಕಟ್ಟಿದ ಮೇಲೆ ನಾವು ಅದನ್ನ ಔಷಧಿಯಾಗಿ ಬಳಸಕ್ ಸಾಧ್ಯ ಇಲ್ಲ, ಬೇರೆ ಉತ್ಪನ್ನಗಳಲ್ಲಿ ನಾವು ಅದನ್ನ ಬಳಸ್ಕೋಬಹುದು. ಕೀಟ ನಿಯಂತ್ರಕ ತಯಾರು ಮಾಡಲು ಬಳಸ್ಕೋಬಹುದು ಅಥವಾ ಫಿನೈಲ್ ಮಾಡೋ ಸಲುವಾಗಿ ನಾವು ಅದನ್ನ ಬಳಸ್ಕೋಬಹುದು. ವಯಸ್ಸಾದಂತ ಗೋಗಳ ಗೋಮೂತ್ರವನ್ನ ನಾವು ಬೇರೆ ಬಾಹ್ಯ ಉಪಯೋಗಕ್ಕಾಗಿ ಅಥವಾ ಈ ಕೃಷಿ ಉಪಯೋಗಕ್ಕಾಗಿ ನಾವು ತಯಾರು ಮಾಡುವಂತ ಉತ್ಪನ್ನಗಳಿಗೆ ಅದನ್ನ ಬಳಸಬಹುದು. ತುಂಬಾ ಒಳ್ಳೇದು. ಈ ರೀತಿ ಗೋಮೂತ್ರ ನಾವು ನೆಲದ ಮೇಲೆ ಬೀಳ್ಬಿಡಲ್ಲ. ನಾವು ಬೆಳಿಗ್ಗೆ ಎದ್ದು 5-5.5 ಗಂಟೆ ಗೋಗಳು ಯಾವಾಗ ಏಳುತ್ತೋ ಅವಾಗ ನೆಲದ ಮೇಲೆ ಬೀಳದೇ ಇರೋ ರೀತಿನಲ್ಲಿ ನಾವು ಬಕೆಟ್ ಅಲ್ಲಿ ಅದನ್ನ ಸಂಗ್ರಹ ಮಾಡ್ತೀವಿ. ನೆಲದ ಮೇಲೆ ಬಿದ್ದ ತಕ್ಷಣ ಅದ್ರ ಔಷಧಿ ಗುಣ ಹೊರಟೋಗುತ್ತೆ ಈ ಗುರುತ್ವಾಕರ್ಷಣ ಶಕ್ತಿಯಿಂದಾಗಿ. ಅದು ಆಯುರ್ವೇದದಲ್ಲೂ ಇದು ಉಲ್ಲೇಖ ಇದೆ. ಒಂದು ಮಣ್ಣಿನ ಮಡಿಕೆ ಅಥವಾ ಯಾವುದೇ ಒಂದು ಇನ್ಸುಲೇಟಿಂಗ್ ಮಟೀರಿಯಲ್ ಅನ್ನೇ ನಾವು ಸಂಗ್ರಹ ಮಾಡೋ ಸಲುವಾಗಿ ಬಳಸಬೇಕು ಅಂತ ಇದೆ. ಸೊ ಹೀಗಾಗಿ ಇದೊಂದು ಮಾಡೆಲ್ ಗೋಶಾಲೆ. ಇವತ್ತು ಅನೇಕರಿಗೆ ಮಾಹಿತಿ ಇಲ್ಲ, ಗೋಮೂತ್ರ ಅನೇಕ ಔಷಧಿ ಗುಣಗಳಿವೆ ಅನ್ನೋದು ಗೊತ್ತಿದೆ, ಆದ್ರೆ ಅದು ಯಾವ ರೀತಿ ಯಾವ ವಿಧಾನದಲ್ಲಿ ಅದನ್ನ ಸೇವಿಸಬೇಕು ಅನ್ನೋ ಮಾಹಿತಿ, ಸಂಗ್ರಹಿಸುವುದು ಹೇಗೆ ಸೇವಿಸುವುದು ಹೇಗೆ ಅನ್ನೋದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ವಿಧಾನ. ಅಲ್ಲದೆ ನಾವು ಈ ಮಾಧವ ಗೋಶಾಲೆಯಲ್ಲಿ ಈ ಶುದ್ಧೀಕರಣ ಯಂತ್ರ ತರಿಸಿದ ನಂತರ ಇವತ್ತು ಉತ್ತರ ಕರ್ನಾಟಕದಲ್ಲಿ 7 ಬೇರೆ ಗೋಶಾಲೆಯವರು ಈ ಯಂತ್ರವನ್ನ ತರಿಸಿಕೊಂಡು ಅವರು ಕೂಡ ಗುಣಮಟ್ಟದ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಅರ್ಕ ಸೇರಿದಂತೆ ಎಲ್ಲ ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ವಿಷಯದಲ್ಲಿ ಮುಖ್ಯವಾಗಿ ಗೋವುಗಳು ಮೇಯ್ದು ಬರಬೇಕು. ಒಂದೇ ಕಡೆ ಕಟ್ಟಿರುವಂತ ಗೋವಿನ ಗೋಮೂತ್ರದಲ್ಲಿ ಅಷ್ಟು ಔಷಧಿ ಗುಣಗಳಿರಲ್ಲ. ಸೂರ್ಯನ ಬೆಳಕಿನಲ್ಲಿ ಗೋವು ಎಷ್ಟು ಓಡಾಡುತ್ತೋ ಮೇಯುತ್ತೋ, ಮತ್ತೆ ಸೀಸನಲ್ ಹರ್ಬ್ಸ್ ಆಯಾ ಸುಗ್ಗಿಯಲ್ಲಿ ಸಿಗುವಂತಹ ಮೇವಾಗಿರಬಹುದು ವನಸ್ಪತಿಯಾಗಿರಬಹುದು ಅದು ತಿಂದ ನಂತರ ಆ ಗೋವಿನ ಗೋಮೂತ್ರದಲ್ಲಿ ಇನ್ನೂ ಔಷಧಿ ಗುಣಗಳು ಹೆಚ್ಚುತ್ತೆ. ಶ್ರೀ ಮಾಧವ ಗೋಶಾಲೆ ಪರಿಸರದಲ್ಲಿ ಪಕ್ಕದಲ್ಲೇ ಒಂದು 1500-2000 ಎಕರೆ ಒಂದು ಗುಡ್ಡಗಾಡು ಪ್ರದೇಶ ಇದೆ. ಅಲ್ಲಿರುವಂತಹ ಎಲ್ಲಾ ಹಸುಗಳು ಬೆಳಗ್ಗೆ 10-10:30 ಮೇಯಕ್ ಹೋದ್ರೆ ಸಂಜೆ 4-5 ಗಂಟೆ ತನಕ ಆರಾಮಾಗಿ ಓಡಾಡಿ ಮೇಯ್ದು ವಾಪಸ್ ಬರುತ್ತೆ. ಈ ಎಲ್ಲಾ ಸಂಗತಿಗಳು ತುಂಬಾ ಮುಖ್ಯವಾಗಿದ್ದು ಅಂದ್ರೆ ಪ್ರಕೃತಿಯಿಂದ ಸಿಗುವಂತ ಎಲ್ಲ ಇದನ್ನು ಬಳಸಿಕೊಂಡೇ ಅದು ಜೀವನ ಮಾಡ್ತದೆ. ಆದ ಕಾರಣ ಇಲ್ಲಿ ಕೃತಕ ಆಹಾರ ಪೂರೈಕೆ ಅಥವಾ ಒಂದೇ ಕಡೆಯಲ್ಲಿ ಕಟ್ಟಿಕೊಂಡು ಸಾಕುವುದಲ್ಲ. ಕಟ್ಟಿದಾಗ ರಕ್ತ ಸಂಚಾರ ಮತ್ತು ಶಾರೀರಿಕ ಶ್ರಮ ಆಗೋದಿಲ್ಲ. ಮುಖ್ಯವಾಗಿ ಸೂರ್ಯಕೇತು ನಾಡಿ ನಮ್ಮ ದೇಸಿ ಹಸುಗಳ ಬೆನ್ ಮೇಲಿರುವಂತಹ ಈಣಿ ಅಂತೀವಿ ನಾವು ಈ ಭಾಗದಲ್ಲಿ ಡುಬ್ಬ, ಅದು ಸೂರ್ಯನ ಬೆಳಕು ಬಿದ್ದಾಗ ಮಾತ್ರ ಅದು ಕೊಡುವಂತಹ ಪ್ರತಿಯೊಂದು ವಸ್ತುವಿನಲ್ಲೂ ಔಷಧಿ ಗುಣ ಹೆಚ್ಚುತ್ತೆ. ಹೀಗಾಗಿ ನಾವು ಎಲ್ಲೋ ಒಂದು ಶೆಡ್ ಅಲ್ಲಿ ಅಥವಾ ಒಂದು ಕೊಟ್ಟಿಗೆಯಲ್ಲಿ ಕಟ್ಟಿಡೋದು ಸೂಕ್ತ ಅಲ್ಲ, ಬಯಲು ಪ್ರದೇಶದಲ್ಲೇ ಮೇಯ್ಕೊಂಡು. ತುಂಬಾ ಒಳ್ಳೆ ವಿಚಾರ ಮಹೇಶ್ ಬೀದರ್ಕರ್ ಅವರೇ. ಬಾಕಿ ಉತ್ಪನ್ನಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ನಾವು ಧೂಪ ಬತ್ತಿ ಮತ್ತು ಕಪ್ ಸಂಬ್ರಾಣಿ ಬತ್ತಿ ಅಂತ ಹೇಳಿ ಎರಡು ಮಾಡ್ತಾ ಇದೀವಿ. ಇವತ್ತು ಪ್ರತಿನಿತ್ಯ ನಾವು ಮನೆಯಲ್ಲಿ ಪೂಜೆ ಮಾಡುವಾಗ ಅಥವಾ ಸಾಮಾನ್ಯವಾಗಿ ನಾವು ಅಗರಬತ್ತಿಯನ್ನ ಬಳಸ್ತಾ ಇದೀವಿ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಬಿದಿರು ಬಳಕೆಯನ್ನ ನಿಷೇಧ ಮಾಡಿದ್ದಾರೆ. ಸುಡೋ ಹಾಕಿಲ್ಲ ಬಿದಿರು. ಬಿದಿರು ಸುಡೋದ್ರಿಂದ ನಮ್ಮ ಮೆದುಳಿಗೆ ಹಾನಿ ಮಾಡುವಂತ ಅನೇಕ ಅನಿಲಗಳನ್ನ ಅದು ಉತ್ಪತ್ತಿ ಮಾಡುತ್ತೆ. ಇವತ್ತು ನಾವು ಮನೆಯಲ್ಲಿ ಈ ಅಗರಬತ್ತಿ ಹಚ್ಚೋದ್ರಿಂದ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಅದು ತುಂಬಾ ದುಷ್ಪ್ರಭಾವ ಬೀರ್ತಾ ಇದೆ. ಹೀಗಾಗಿ ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು, ಗೋವಿನ ಸಗಣಿ ಮೇಲೆ ಲೋಬಾನು ಗುಗ್ಗುಳ ಈ ತರದೆಲ್ಲ ಪ್ರಾಕೃತಿಕ ಏನು ಸುಗಂಧ ವಸ್ತುಗಳನ್ನ ಅವರು ಹಾಕಿ ಅದನ್ನೇ ಬಳಸ್ತಾ ಇದ್ರು. ಆದ್ರೆ ಈ ವಿದೇಶಿ ಕಂಪನಿಗಳು ಅವ್ರ ಹಾವಳಿ ಹೆಚ್ಚಾದಂತೆ ನಮ್ಮ ದೇಶದಲ್ಲಿ ಅಗರಬತ್ತಿ ಅನ್ನೊಂದು ಬಂದಿದೆ. ಒಬ್ಬೊಬ್ರು 5-10 ಅಗರಬತ್ತಿಯನ್ನ ಹಚ್ತಾರೆ ಮನೆಯಲ್ಲೆಲ್ಲ. ಅದಕ್ಕಾಗಿ ಗೋವಿನ ಸಗಣಿ ಸುಟ್ಟಷ್ಟು ಪ್ರಕೃತಿಗೂ ಮತ್ತು ಮನುಷ್ಯನ ಆರೋಗ್ಯಕ್ಕೂ ತುಂಬಾ ಲಾಭ ಇದೆ. ಅದಲ್ಲದೆ ಮೋಡ ಸೃಷ್ಟಿ ಮಾಡುವಂತ ಒಂದು ಅದ್ಭುತ ಶಕ್ತಿ ಗೋವಿನ ಸಗಣಿನಲ್ಲಿದೆ. ಹೀಗಾಗಿ ಗೋವಿನ ಸಗಣಿಯನ್ನ ನಾವು ಬಳಸಿಕೊಂಡು 100% ಪ್ಯೂರ್ ಅಂಡ್ ನ್ಯಾಚುರಲ್ ನಾವು ಧೂಪ ಬತ್ತಿ ಮತ್ತು ಕಪ್ ಸಾಂಬ್ರಾಣಿ ಬತ್ತಿ ಅನ್ನೋದನ್ನ ನಾವು ತಯಾರು ಮಾಡ್ತೀವಿ. ಅದಕ್ಕೂ ಕೂಡ ತುಂಬಾ ಮಾರುಕಟ್ಟೆಯಲ್ಲಿ ತುಂಬಾ ಬೇಡಿಕೆ ಇದೆ. ಇದು ಕಪ್ಪು ಮತ್ತೆ ಧೂಪ ಸಾಂಬ್ರಾಣಿ ಬತ್ತಿ. ಆಮೇಲೆ ಅಗ್ನಿಹೋತ್ರ ಮಾಡೋ ಸಲುವಾಗಿ ನಾವು ಕೈಯಿಂದ ತಟ್ಟಿದಂತ ಬೆರಣಿಯನ್ನ ನಾವು ಎಲ್ಲಾ ಕಡೆ ಪೂರೈಕೆ ಮಾಡ್ತಾ ಇದೀವಿ. ವಿಶೇಷವಾಗಿ ಕೊರೋನಾ 2ನೇ ಅಲೆ ಬಂದಾಗ ಲಾಕ್ಡೌನ್ ಆಯ್ತು. ಅನೇಕರು ನಿತ್ಯ ಅಗ್ನಿಹೋತ್ರ ಮಾಡಂತ ಜನರಿಗೆ ಈ ಬೆರಣಿ ಸಿಗ್ತಾ ಇರಲಿಲ್ಲ. ಆಗ ಶ್ರೀ ಮಾಧವ ಗೋಶಾಲೆಯಿಂದ ಒಂದು ಪ್ರಯತ್ನ ಆಯ್ತು. ಪ್ರೊಫೆಷನಲ್ ಕೊರಿಯರ್ ಜೊತೆ ಒಂದು ಒಪ್ಪಂದ ಇದ್ದ ಕಾರಣಕ್ಕಾಗಿ ಎಲ್ರಿಗೂ ಕಡಿಮೆ ಬೆಲೆಯಲ್ಲಿ ಮನೆಗೆ ಬೆರಣಿಗಳನ್ನ ಪೂರೈಕೆ ಮಾಡುವಂತ ಪ್ರಯತ್ನ ಆಯ್ತು. ಸುಮಾರು 35,000-40,000 ಬೆರಣಿಯನ್ನ 26 ಜಿಲ್ಲೆಗಳಿಗೆ ನಾವು ಕಳಿಸ್ಕೊಟ್ಟಿದೀವಿ. ಹೀಗಾಗಿ ಅವರು ಆ ಕ್ರಿಯೆಯನ್ನ ಮುಂದುವರಿಸೋ ಒಂದು ಇದರಲ್ಲಿ ಶ್ರೀ ಮಾಧವ ಗೋಶಾಲೆ ನೆರವಾಯಿತು ಅಂತ ಹೇಳಿ ಹೇಳಬಹುದು. ಈಗ ಅವರೆಲ್ಲರೂ ನಿರಂತರವಾಗಿ ಶ್ರೀ ಮಾಧವ ಗೋಶಾಲೆಯಿಂದಾನೇ ಅವರು ಬೆರಣಿಯನ್ನ ತಗೋತಾ ಇದ್ದಾರೆ. ಬೇರೆ ಕಡೆ ಎಲ್ಲಾನು ಅನೇಕರು ಇವತ್ತು ಬೆರಣಿಯನ್ನ ಮಾಡ್ತಾ ಇದ್ದಾರೆ. ಅದು ಕಬ್ಬಿಣದ ರಿಂಗ್ ಅನ್ನ ಬಳಸಿ ಒಂದ್ ಹಿಂಗ ಪ್ರೆಸ್ ಮಾಡಿ ಮೌಲ್ಯ ತರ ಮಾಡಿ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಪೂರ್ವಜರದ ಏನೊಂದು ವಿಜ್ಞಾನ ಇತ್ತು, ಬೆರಣಿ ತಟ್ಟೋದು, ಕೈಯಿಂದ ತಟ್ಟದಾಗ ಅದು ತುದಿ ತೆಳಗಿರುತ್ತೆ, ಅದು ಹೊರಗಡೆಯಿಂದ ಅಗ್ನಿ ಪ್ರಜ್ವಲನ ಆಗಿ ಬೇಗ ಹೊತ್ಕೊಳ್ಳುತ್ತೆ. ಸೊ ಹೀಗಾಗಿ ಕೈಯಿಂದ ತಟ್ಟಿರೋ ಬೆರಣಿಯನ್ನೇ ಕೊಡ್ತಾ ಇರೋ ಕಾರಣಕ್ಕಾಗಿ ಇದರದ್ದು ತುಂಬಾ ಬೇಡಿಕೆ ಇದೆ ಮತ್ತು ನಮ್ಮೆಲ್ಲಾ ಉತ್ಪನ್ನಗಳಿಗೆ ಜನರಿಂದ ತುಂಬಾ ಪ್ರಶಂಸೆ ಮತ್ತು ಎಲ್ರಿಗೂ ವಿಶ್ವಾಸ ಇದೆ. ಶ್ರೀ ಮಾಧವ ಗೋಶಾಲೆ ಯಾವುದೇ ಉತ್ಪನ್ನ ಆಗಿರಬಹುದು ಅದು ಪೂರ್ತಿಯಾಗಿ ಜೆನ್ಯೂನ್ ಆಗಿದೆ, ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತ ಹೇಳಿ ಹೀಗಾಗಿ ಬೆರಣಿ ಕೂಡ ನಾವು ಕೊಡ್ತಾ ಇದೀವಿ. ಆಮೇಲೆ ಡೆಲಿವರಿ ಆದ ನಂತರ ಬಾಣಂತಿಯರಿಗೆ ಕಾಯಿಸ್ಕೊಳ್ಳೋ ಸಲುವಾಗಿ ನಮ್ದೇನೊಂದು ಪಾರಂಪರಿಕ ಒಂದು ಪದ್ಧತಿ ಇತ್ತು ಕಾಯಿಸ್ಕೊಳ್ಳೋದು, ಅವರಿಗೆ ಹೊಗೆ ಹಾಕಿ ಬಿಸಿ ಇದು ಶಾಖ ಕೊಡೋದು. ಹೌದು, ಅದು ಈ ಪಶುಗಳ ಮತ್ತು ವಿಶೇಷವಾಗಿ ಗೋ ಸಂಪತ್ತು ಕಡಿಮೆ ಆಗ್ತಾ ಇರೋ ಕಾರಣಕ್ಕಾಗಿ ಅದು ನಿಂತಿತ್ತು. ಇವತ್ತು ನಾವು ಗೋಶಾಲೆಯಲ್ಲಿ 144 ಗೋ ಸಂಪತ್ತು ಇರೋ ಕಾರಣಕ್ಕಾಗಿ ಸಗಣಿ ಜಾಸ್ತಿ ಸಿಗುತ್ತೆ, ಅದರಿಂದ ಬೆರಣಿ ಬಡದಿಡ್ತಾ ಇದ್ದೀವಿ. ನಾವು ನಗರ ಪ್ರದೇಶದಲ್ಲಿರುವಂತಹ ಅನೇಕರು ಇವತ್ತು ಗೋವಿನ ಬೆರಣಿನ ತಗೊಂಡು ಅದನ್ನ ಬಳಸ್ತಾ ಇದ್ದಾರೆ. ಶಾಖ ಕೊಡೋ ಸಲುವಾಗಿ ಹಣತೆ ಕೂಡ ಮಾಡ್ತಾ ಇದ್ದೀರಲ್ವಾ? ದೀಪಾವಳಿಗೆ ಕೆಲವೊಂದು ಉತ್ಪನ್ನಗಳನ್ನು ನಾವು ಮಾಡ್ತಾ ಇದೀವಿ ಗೋವಿನ ಸಗಣಿಯಿಂದ ಹಣತೆ. ಕಾರಣ ಅಂದ್ರೆ ಚೀನಾ ಪ್ಲಾಸ್ಟಿಕ್ ನಿಂದ ಮಾಡಿರುವಂತಹ ದೀಪಗಳನ್ನ ನಮ್ಗೆ ರಫ್ತು ಮಾಡ್ತಾ ಇದೆ, ನಾವು ಅದ್ರ ಮೇಲೆ ಅವಲಂಬಿತರಾಗಿದ್ದೀವಿ. ಕಾರಣ ನಮ್ಮ ಕುಂಬಾರರ ಸಂಖ್ಯೆ ದೇಶದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಅದಕ್ಕಾಗಿ ಮಣ್ಣಿನ ಹಣತೆ ಸಿಗದೆ ಇರೋ ಕಾರಣಕ್ಕಾಗಿ ನಾವೆಲ್ಲರೂ ಪ್ಲಾಸ್ಟಿಕ್ ಹಣತೆ ಚೀನಾದ ಹಣತೆಗಳನ್ನ ಬಳಸೋಕ್ ಶುರು ಮಾಡಿದ್ವಿ. ಅದನ್ನ ತಡೆಗಟ್ಟಬೇಕು. ಚೀನಾವನ್ನ ವಿರೋಧ ಮಾಡೋದು ಸುಲಭ, ಆದ್ರೆ ಪರ್ಯಾಯವಾಗಿ ನಾವು ಏನಾದ್ರೂ ಪೂರೈಕೆ ಮಾಡೋದು ಅದು ತುಂಬಾ ಸವಾಲು ಭರಿತವಾಗಿದೆ. ಅದಕ್ಕಾಗಿ ಸಗಣಿಯಿಂದ ನಾವು ಸದ್ಯ ದೀಪಗಳನ್ನ ಮಾಡ್ತಾ ಇದೀವಿ. ಎಷ್ಟು ತಯಾರು ಮಾಡ್ತಿದ್ರಿ? ನಾವು ಮೊದಲನೇ ಬಾರಿ ಹೋದ ವರ್ಷ ಅಂದ್ರೆ ಕಳೆದ ವರ್ಷ ಅಲ್ಲ, ಅದ್ರ ಹಿಂದಿನ ವರ್ಷ 26,000 ಹಣತೆಗಳನ್ನ ನಾವು ಮಾಡಿದ್ವಿ. ಗೋಮಯ ಹಣತೆ ಅದು 22 ಜಿಲ್ಲೆಗಳಿಗೆಲ್ಲ ಕಳಿಸಿದ್ವಿ. ಈ ಬಾರಿ 33,000 ಹಣತೆಗಳನ್ನ ನಾವು, ಬೇಡಿಕೆ ತುಂಬಾ ಇದೆ ಅಂತ ಆಯ್ತು. ತುಂಬಾ ಬೇಡಿಕೆ ಇದೆ, ಆದ್ರೆ ಸಗಣಿ ಕಡಿಮೆ ಇರುತ್ತೆ. ಅಂದ್ರೆ ಒಟ್ಟಾರೆ ಇಷ್ಟೆಲ್ಲ ಉತ್ಪನ್ನಗಳಿಗೆ ಆಧಾರವಾಗಿರೋದು ಯಾವುದು? ಕಚ್ಚಾ ಸಾಮಗ್ರಿ ಅಂದ್ರೆ ಸಗಣಿ. ಕಚ್ಚಾ ಸಾಮಗ್ರಿಯ ಕೊರತೆ ತುಂಬಾ ಇದೆ. ಅದಲ್ಲದೆ ನಾವು ಅದನ್ನ ಪುಡಿ ಮಾಡಬೇಕು. ನಮ್ಮ ಹತ್ರ ಇರುವಂತ ಯಂತ್ರ ಇಡೀ ದಿನ ನಿರಂತರವಾಗಿ ನಾವು ಅದನ್ನ ಬಳಸೋಕಾಗಲ್ಲ, ಒಂದ್ ಗಂಟೆ ಓಡಿಸಿ ಒಂದ್ ಅರ್ಧ ತಾಸು ಅದಕ್ಕೆ ಮತ್ತೆ ವಿಶ್ರಾಂತಿ ಕೊಡಬೇಕು. ಹೀಗಾಗಿ ಸಗಣಿ ನಮ್ಮ ಹತ್ರ ಲಭ್ಯ ಇದ್ರು ಅದು ಪುಡಿ ಮಾಡೋದು ಸದ್ಯ ಪರಿಸ್ಥಿತಿನಲ್ಲಿ ಕಷ್ಟ ಇದೆ. ಈಗ ಮಹೇಶ್ ಬಿದರ್ಕರ್ ಅವರು ಬಹಳ ಒಳ್ಳೆ ವಿಚಾರವನ್ನ ಹೇಳಿದ್ರಿ, ಗೋಶಾಲೆಯಿಂದ ಸಿಗುವ ಉತ್ಪನ್ನಗಳು ಯಾವುವು, ಅದಕ್ಕೆ ಸ್ಟಾರ್ಟ್ಅಪ್ ಗೌರವ ಸಿಕ್ಕಿದೆ, ಇದಕ್ಕೇನಾದ್ರೂ ISO ಪ್ರಮಾಣ ಪತ್ರ ಸಿಕ್ಕಿದೆ ಹೇಗೆ? 9001:2015 ಸರ್ಟಿಫಿಕೇಟ್ ಸಿಕ್ಕಿದೆ ಸರ್, ಪ್ರಮಾಣ ಪತ್ರ ಸಿಕ್ಕಿದೆ. ಅಂದ್ರೆ ಒಂದು ಮಾನ್ಯತೆ ಸಿಕ್ಕಿದಂತ ಒಂದು ಗೋಶಾಲೆ. ಈ ಸರ್ಟಿಫಿಕೇಟ್ ಪಡೆದಂತ ರಾಜ್ಯದ 2ನೇ ಗೋಶಾಲೆ ಇದು ಮತ್ತು ಉತ್ತರ ಕರ್ನಾಟಕದ 1ನೇ ಗೋಶಾಲೆ. ಓಹೋ, ಮಾಧವ ಗೋಶಾಲೆಯಲ್ಲಿ ಕರು ಹಸು ಎತ್ತು ಸಣ್ಣದು ದೊಡ್ಡದೆಲ್ಲ ಸೇರ್ಬಿಟ್ಟು 144 ಗೋ ಸಂಪತ್ತಿದೆ ಸರ್. ಈಗ ಈ ರೀತಿಯ ಉತ್ಪನ್ನಗಳನ್ನ ತಯಾರಿ ಮಾಡಬೇಕು, ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರಿ ಮಾಡುವಾಗ ಅದಕ್ಕೆ ಆದಂತಹ ಒಂದು ತಜ್ಞರು ಬೇಕಾಗ್ತದೆ, ಕೆಲಸಗಾರರು ಬೇಕಾಗ್ತದೆ. ಎಷ್ಟು ಜನರಿಗೆ ಉದ್ಯೋಗವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ? ಈಗ ಗೋಶಾಲೆಯಲ್ಲಿ ಒಟ್ಟು 8 ಜನ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಒಂದು 22 ಜನ ಮಹಿಳೆಯರಿಗೆ ಮನೆಯಲ್ಲೇ ನಾವು ಪಾರ್ಟ್ ಟೈಮ್ ಕೆಲಸವನ್ನ ಕೊಟ್ಟಿದೀವಿ. ಹಣತೆ ಮಾಡೋದಾಗಿರ್ಬೋದು, ಕಪ್ಪು ಧೂಪತ್ತಿ, ಕಚ್ಚಾ ಸಾಮಗ್ರಿ ನೀವು ಕೊಡ್ತೀವಿ, ಕಚ್ಚಾ ಸಾಮಗ್ರಿಯನ್ನು ನಾವು ಪೂರೈಕೆ ಮಾಡ್ತೀವಿ. ಅವರು ನಮ್ಗೆ ಬೇಕಾಗಿರುವಂತಹ ಉತ್ಪನ್ನ ಮಾಡಿಕೊಡ್ಬೇಕು, ಅದಕ್ಕೆ ಅವರಿಗೆ ನಾವು ಸಂಬಳವನ್ನು ಕೊಡ್ತಾ ಇದೀವಿ. ಅದರಲ್ಲೂ ವಿಶೇಷವಾಗಿ ಗೋಮಯ ಕಾಸ್ಟ್, ಇವತ್ತು ಕೊರೋನಾ 2ನೇ ಅಲೆ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಶವ ಸಂಸ್ಕಾರ ಮಾಡೋ ಸಲುವಾಗಿ ಕಟ್ಟಿಗೆನೇ ಸಿಗ್ಲಿಲ್ಲ. ಆ ಸಂದರ್ಭದಲ್ಲಿ ನಮ್ಗೆ ಕರೆ ಬಂತು, ನಮ್ಗೆ ಗೋಮಯ ಕಾಸ್ಟ್ ಬೇಕಾಗಿದೆ, ಶ್ರೀ ಮಾಧವ ಗೋಶಾಲೆಯಿಂದ ನೀವೇನಾದ್ರೂ ಕಳಿಸ್ಕೊಡಬಹುದು. 2 ಟ್ರಕ್ನಷ್ಟು ಗೋಮಯ ಕಾಸ್ಟ್ ಬೇಕಾಗಿತ್ತು. ಇವತ್ತು ಶವ ಸಂಸ್ಕಾರ ಸಲುವಾಗಿ ನಿತ್ಯ ನಾವು 1,000+ ಗಿಡಗಳನ್ನ ಕಡಿತಾ ಇದ್ದೀವಿ. ಅದ್ರ ವಿರುದ್ಧವಾಗಿ ನಾವು ಸಸಿ ನೆಡೋದಾಗ್ಲಿ ಮತ್ತು ಗಿಡ ನೆಡೋ ಕೆಲಸ ನಾವು ಮಾಡ್ತಾ ಇಲ್ಲ. ಇಲ್ಲ, ಒಂದು ಯಂತ್ರ ಇದೆ, ಆ ಯಂತ್ರದಲ್ಲಿ ನಾವು ಸಗಣಿ ಹಾಕಿದಾಗ ಅದು ಗೋಲಾಕಾರ ಮತ್ತು ಚೌಕಾಕಾರ ನಮ್ಗೆ ಬೇಕಾಗಿರೋ ಆಕಾರದಲ್ಲಿ ಅದು ಸಗಣಿಯನ್ನ ಒತ್ತಿ ಕಟ್ಟಿಗೆ ರೂಪದಲ್ಲಿ ಅದು ಮಾಡಿಕೊಡುತ್ತೆ. ಅದು ಕೂಡ ಉತ್ತರ ಕರ್ನಾಟಕದ 1ನೇ ಗೋಶಾಲೆ ಅಂತ ಯಂತ್ರವನ್ನ ಹೊಂದಿರುವಂತದ್ದು. ಶ್ರೀಮಾನ್ ವೈಶಿಷ್ಟ್ಯವನ್ನು ಹೊಂದಿರತಕ್ಕಂತ ಗೋಶಾಲೆ ಅಂದ್ರೆ ಈ ಎಲ್ಲಾ ಕಾರಣಗಳಿಂದಾಗಿ ISO ಪ್ರಮಾಣ ಪತ್ರ, ಅದಲ್ಲದೆ ಜೊತೆಗೆ ಇದು 3rd best ಸ್ಟಾರ್ಟ್ಅಪ್ ಐಡಿಯಾ ಅನ್ನೋ ಒಂದು ಪ್ರಶಸ್ತಿ ಶ್ರೀ ಮಾಧವ ಗೋಶಾಲೆಗೆ ಸಿಕ್ಕಿದೆ. ಈಗ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಿರುವಂತಹ ಈ ಗೋಶಾಲೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವುದು ಅತ್ಯಾಧುನಿಕವಾದಂತ ವ್ಯವಸ್ಥೆಯನ್ನ ಕಲ್ಪಿಸಿ ಇನ್ನಷ್ಟು ಉತ್ಪನ್ನಗಳನ್ನ ತಯಾರಿ ಮಾಡಬೇಕಂತ ಆಲೋಚನೆಯಲ್ಲಿ ಇದ್ದೀರಿ ಮಹೇಶ್ ಅವರು? ಶ್ರೀ ಮಾಧವ್ ಘೋಷಲ್ಲಿ ಎಲ್ಲಾನು ಮಾಡಬೇಕು ಅನ್ನುವಂತ ಉದ್ದೇಶ ಹೊಂದಿಲ್ಲ ಸರ್. ಇಂತಹ ಒಂದು ಘಟಕಗಳು, ಯೂನಿಟ್ಗಳು ಎಲ್ಲಾ ಭಾಗದಲ್ಲೂ ಎಲ್ಲಾ ತಾಲೂಕಿಗೊಂದು ಜಿಲ್ಲೆಗೆ ಹತ್ತಾರು ಆಗಬೇಕು ಅನ್ನುವಂತ ಒಂದು ಉದ್ದೇಶ ಇದೆ. ಆದ್ರೂ ಈಗ ನಡೀತಾ ಇದೆ, ಇನ್ನು ಮುಂದೆ ಬರೋ ದಿನಗಳಲ್ಲಿ ಒಂದು ಗೋವಿಗೆ ಸಂಬಂಧಪಟ್ಟಂತ ಒಂದು ದೊಡ್ಡ ಲೈಬ್ರರಿ ಮಾಡಬೇಕು ಅನ್ನೋದಿದೆ. ಅದಲ್ಲದೆ ರೈತರಿಗೆ ಗೋ ಆಧಾರಿತ ಕೃಷಿ ಬಗ್ಗೆ ಒಂದು ಪ್ರಶಿಕ್ಷಣ ಕೇಂದ್ರ, ಪ್ರತಿ ತಿಂಗಳು ನಿರಂತರವಾಗಿ ರೈತರಿಗೆ ಜೈವಿಕ ಕೃಷಿ ಯಾವ ರೀತಿ ಮಾಡಬೇಕು, ಗೊಬ್ಬರ ಯಾವ ರೀತಿ ತಯಾರಿಸಬೇಕು, ಗೋಮೂತ್ರದಿಂದ ಕೀಟ ನಿಯಂತ್ರಕ ಯಾವ ರೀತಿ ತಯಾರು ಮಾಡಬೇಕು ಅನ್ನೋ ಈ ಎಲ್ಲ ಸಂಗತಿಗಳನ್ನ ಶಿಕ್ಷಣ ಕೊಡುವ ವ್ಯವಸ್ಥೆ, ವಸತಿ ಸಹಿತ ಒಂದು ಪ್ರಶಿಕ್ಷಣ ಕೇಂದ್ರವನ್ನ ಶುರು ಮಾಡುವ ಉದ್ದೇಶ ಇದೆ. ಈಗಾಗಲೇ ವಿದ್ಯಾರ್ಥಿಗಳು ಬಂದು ಅಧ್ಯಯನ ಮಾಡ್ತಾ ಇದ್ದಾರಲ್ಲ. ಶರಣ ಬಸವೇಶ್ವರ ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ಅವರು ಶೈಕ್ಷಣಿಕ ಚಟುವಟಿಕೆಯ ಒಂದು ಭಾಗವಾಗಿ ಶ್ರೀ ಮಾಧವ ಗೋಶಾಲೆಯಲ್ಲಿ ತರಬೇತಿಯನ್ನು ಪಡೆದ ಇಂಟರ್ನ್ಶಿಪ್ ಅನ್ನ ಮುಗಿಸಿದ್ದಾರೆ. ಒಟ್ಟು 18 ಜನ ವಿದ್ಯಾರ್ಥಿಗಳು ಮೂರು ಬೇರೆ ಬೇರೆ ವಿಷಯಗಳ ಮೇಲೆ, ಭಾರತೀಯ ದೇಸಿ ಗೋವಿನ ವಿಷಯದ ಮೇಲೆ ಅವರು ಅಧ್ಯಯನವನ್ನ ಮಾಡಿ ಪ್ರಬಂಧವನ್ನ ಅವರು ಮಂಡನೆ ಮಾಡಿ ವಿಶ್ವವಿದ್ಯಾಲಯಕ್ಕೆ ಈಗಾಗಲೇ ಸಲ್ಲಿಸಿದ್ದಾರೆ. ಇದು ಒಂದು ಮೈಲಿಗಲ್ಲು ಅಂತ ಅನ್ಬಹುದು ನಾವು ಈ ಭಾಗದಲ್ಲಿ ಅನ್ನೋದಷ್ಟೇ ಅಲ್ಲ, ಒಟ್ಟಾರೆ ಶೈಕ್ಷಣಿಕ ಕೇಂದ್ರಗಳು ಮತ್ತು ಗೋಶಾಲೆಗಳು ಇವು ಒಂದಕ್ಕೊಂದು ಜೊತೆಗೂಡಿ ಕೆಲಸ ಮಾಡಿದಾಗ ನಾವು ಅನೇಕ ವಿಷಯದಲ್ಲಿ ಮುಂದುವರಿಬಹುದು ಮತ್ತು ಸಾಕಷ್ಟು ಬದಲಾವಣೆಯನ್ನ ತರಬಹುದು ಅನ್ನುವಂಥದ್ದು ಶ್ರೀ ಮಾಧವ ಗೋಶಾಲೆಯ ಒಂದು ವಿಚಾರವಾಗಿದೆ. ಗೋವುಗಳನ್ನು ಎಲ್ಲಿಂದ ತರ್ತೀರಿ ಮತ್ತೆ ಹೇಗೆ ಅದನ್ನ ಸಾಕಾಣಿಕೆ ಕ್ರಮ ಹೇಗೆ ಅಂತ? ನಾವು ಯಾವುದು ಖರೀದಿ ಮಾಡಲ್ಲ, ಮತ್ತು ಇಲ್ಲಿರುವಂತ 144 ಗೋವುಗಳಲ್ಲಿ ಯಾವುದು ದುಡ್ಡು ಕೊಟ್ಟು ತಂದಿದ್ದಂತದ್ದಲ್ಲ. ರೈತರು ಅಥವಾ ಗೋಪಾಲಕರು ಮತ್ತೆ ನಿರಾಶ್ರಿತ ಗೋವುಗಳು, ಅನೇಕ ಹಳ್ಳಿಗಳಲ್ಲಿ ಈಗಲೂ ಒಂದು ಪದ್ಧತಿ ಇದೆ, ದೇವರ ಹೆಸರಲ್ಲಿ ಗೋವುಗಳನ್ನ ಮತ್ತು ಗೂಳಿಗಳನ್ನ ಹೋರಿಗಳನ್ನ ಬಿಡ್ತಾರೆ. ಸೊ ಅಲ್ಲಿ ಸಮಸ್ಯೆ ಆದಾಗ ಅಲ್ಲಿನ ಗ್ರಾಮಸ್ಥರು, ಗ್ರಾಮ ಪಂಚಾಯತ್ ಸದಸ್ಯರು ಅವರೇ ಅಂತಹ ಗೋವುಗಳನ್ನ ಮತ್ತು ಗೂಳಿಗಳನ್ನ ನಮ್ಗೆ ಕಳಿಸ್ಕೊಡ್ತಾರೆ. ಅವರೆಲ್ಲ ಅಧಿಕೃತವಾಗಿ ಪತ್ರ ಬರೆದ್ಕೊಟ್ಟು ನಮ್ಗೆ ಕಳಿಸ್ಕೊಡ್ತಾರೆ. ನಿರಾಶ್ರಿತ ಗೋವುಗಳಿರ್ಬಹುದು, ಎಲ್ಲೋ ಅಪಘಾತ ಆಯ್ತು, ಯಾರಾದ್ರೂ ಪ್ರಾಣಿ ಪ್ರಿಯರದನ್ನ ನಮ್ಗೆ ತಂದು, ಆ ರೀತಿ ವ್ಯವಸ್ಥೆಯಲ್ಲಿ ಕೂಡ ಇದೆ. ನೀವು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಕೊಡಬಹುದು, ದಾನ ಮಾಡಿದ್ರು ಕೊಡಬಹುದು ಅಂತ ಅಲ್ವಾ? ಖಂಡಿತ ಸರ್. ಈಗ ಸಾಕುವ ವಿಧಾನ ಹೇಗೆ ಇದನ್ನೆಲ್ಲ? ನಮ್ಮ ಹತ್ರ ಸುತ್ತಮುತ್ತ ಮೇವು ಸಲುವಾಗಿ ಜಾಗ ಇದೆ, ಯಾವುದನ್ನ ನಾವು ಕಟ್ಟಿ ಮೇವು ಹಾಕಲ್ಲ, ಕಟ್ಟಿ ಮೇವು ಹಾಕ್ಲೂ ಬಾರದು, ಬಯಲಿನಲ್ಲಿ ಮೇಯ್ದುಕೊಂಡು ಬರಬೇಕು. ಬಯಲಲ್ಲಿ ಮೇಯ್ದು ಬರಬೇಕು ಅಂದ್ರೆ ಆಯಾ ಸುಗ್ಗಿಯಲ್ಲಿ ಸಿಗುವಂತಹ ತೊಪ್ಪಲು ಹುಲ್ಲು ಆ ಗಿಡಗಳನ್ನು ತಿಂದಾಗ ಅದ್ರ ಆರೋಗ್ಯ ಚೆನ್ನಾಗಿರುತ್ತೆ. ಯಾವ ರೀತಿ ನಾವು ಬೇರೆ ಬೇರೆ ಸುಗ್ಗಿನಲ್ಲಿ ಬೇರೆ ಬೇರೆ ಆಹಾರ ಮತ್ತು ಪಲ್ಯ ತಿಂತೀವಿ, ಗೋವುಗಳಿಗೂ ಕೂಡ ಅದೇ ರೀತಿಯಾಗಿದೆ. ಹೀಗಾಗಿ ಅನೇಕರು ವಯಸ್ಸಾಗಿದ ನಂತರ ಲೇಬರ್ ಪ್ರಾಬ್ಲಮ್ ಇದ್ದಾಗ ನಮ್ಗೆ ತಂದು ಕೊಡ್ತಾರೆ ಸರ್. ಸುತ್ತಮುತ್ತ ಎಲ್ರಿಗೂ ಪರಿಚಯ ಆಗಿದೆ, ಹೀಗಾಗಿ ಅಲ್ಲಿ ಏನಾದ್ರೂ ಸಮಸ್ಯೆ ಇತ್ತು, ಮೇವಿನ ಸಮಸ್ಯೆ ಆಗಿರ್ಬಹುದು, ಮನುಷ್ಯರ ಸಮಸ್ಯೆ ಆಗಿರ್ಬಹುದು, ಕೊನೆವರೆಗೂ ನಮ್ಮ ಹತ್ರ ಇರ್ಲಿ ಅಂತ ಹೇಳಿ ಹಸುಗಳನ್ನ ಎತ್ತುಗಳನ್ನ ಕೊಟ್ಟು. ಈಗ ಸ್ವದೇಶಿ ಚಿಂತನೆಯ ಭಾಗವಾಗಿ ಗೋ ಆರ್ಥಿಕತೆಯ ಬಗ್ಗೆ ತುಂಬಾ ವಿವರವನ್ನ ತಿಳಿಸಿದ್ರೆ, ಮುಖ್ಯವಾಗಿ ಒಂದು ಗೋವನ್ನ ಸಾಕಿದ್ರೆ ಯಾವ ರೀತಿ ಉತ್ಪನ್ನಗಳನ್ನ ಮಾಡಬಹುದು, ಅದರಿಂದ ಆರ್ಥಿಕ ಪ್ರಗತಿಯನ್ನು ಹೇಗೆ ಹೊಂದಬಹುದು ಅನ್ನೋದರ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದೀರಿ ಮಹೇಶ್ ಅವರೇ. ಈಗ ಈ ಜಾನುವಾರು ಸಾಕಾಣಿಕೆ ಮಾಡುವವರಿಗೆ ನಿಮ್ಮ ಕಿವಿಮಾತು ಅಥವಾ ನಿಮ್ಗೇನಾದ್ರೂ ನಿಮ್ಮನ್ನು ಸಂಪರ್ಕ ಮಾಡಿ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಬೇಕಂದ್ರೆ ನಿಮ್ಮ ಸಂಪರ್ಕ ಸಂಖ್ಯೆ ಯಾವುದು ಅಂತ? ಶ್ರೀ ಮಾಧವ ಘೋಷಾಲೆಯಲ್ಲಿ ಈಗಾಗಲೇ ಕಳೆದ 3-4 ವರ್ಷಗಳಿಂದ ನಾವು ಉಚಿತವಾಗಿ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಉತ್ಪನ್ನಗಳ ಬಗ್ಗೆ ನಮ್ಮ ಹತ್ರ ಯಾವುದು ಟ್ರೇಡ್ ಸೀಕ್ರೆಟ್ ಇಲ್ಲ, ಪ್ರತಿಯೊಂದು ವಿಷಯವನ್ನು ನಾವು ಮುಕ್ತವಾಗಿ ಅವರಿಗೆ ಹೇಳ್ಕೊಡ್ತೀವಿ. ಯಾರೇ ಆಸಕ್ತರಾಗಲಿ ಶ್ರೀ ಮಾಧವ ಘೋಷಾಲೆಗೆ ಬರಬಹುದು. ಎಲ್ಲಿ ಬರುತ್ತೆ ಇದು? ಶ್ರೀ ಮಾಧವ ಘೋಷಾಲೆ ಕಲಬುರಗಿ ವಿಶ್ವವಿದ್ಯಾಲಯ ಹಿಂದ್ಗಡೆ ಕುಸನೂರು ಗ್ರಾಮದಲ್ಲಿ ಶ್ರೀ ಗವಿಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಎಷ್ಟು ಎಕರೆ ಜಾಗದಲ್ಲಿ ಇದೆ ಅದು? ಒಟ್ಟು 5.5 ಎಕರೆ ಜಾಗದಲ್ಲಿ ಶ್ರೀ ಮಾಧವ ಘೋಷಾಲೆ ಇವತ್ತು ಕಾರ್ಯ ನಿರ್ವಹಿಸ್ತಾ ಇದೆ. ದೂರವಾಣಿ ಬಂದ್ಬಿಟ್ಟು 9449838931, 9449838931. ಈ ದೂರವಾಣಿ ಸಂಖ್ಯೆಗೂ ಯಾರೇ ಆಸಕ್ತರು ಸಂಪರ್ಕಿಸಬಹುದು. ಪಶುಪಾಲನೆಯಲ್ಲಿ ವಿಶೇಷವಾಗಿ ದೇಸಿ ಗೋವುಗಳನ್ನೇ ನಾವು ಪಾಲನೆ ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೋತೀನಿ. ಆಮೇಲೆ ನಾವು ಗೋವನ್ನ ಸಾಕಲ್ಲ, ಗೋವೇ ನಮ್ಮನ್ನ ಸಾಕತ್ತೆ ಅನ್ನೋ ಒಂದು ವಿಷಯವನ್ನ ಪ್ರಸ್ತುತ ಸಂದರ್ಭದಲ್ಲಿ ಸಮಾಜಕ್ಕೆ ತೋರಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಶ್ರೀ ಮಾಧವ ಘೋಷಾಲೆ ಕಳೆದ 5 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿ ನಾವು ಗೋವನ್ನ ಸಾಕ್ತೀವಿ ಅನ್ನೋದು ಅದು ಶುದ್ಧ ಸುಳ್ಳು. ಇಡೀ ವಿಶ್ವವನ್ನು ಮತ್ತು ಇಡೀ ಸೃಷ್ಟಿಯನ್ನು ಸಲುವಂತ ಅದ್ಭುತ ಶಕ್ತಿ ಗೋಮಾತೆಗಿದೆ. ಹೀಗಾಗಿ ನಾವು ಅವಳ ಸೇವೆಯನ್ನ ಮಾಡ್ತಾ ಹೋದ್ರೆ ಎಲ್ಲೂ ಗೋವಿನ ಜೊತೆ ಆರ್ಥಿಕತೆ ಇದೆ, ಆರೋಗ್ಯ ಇದೆ, ಆಧ್ಯಾತ್ಮಿಕತೆ ಇದೆ ಮತ್ತು ಸಂಸ್ಕೃತಿ, ಪ್ರತಿಯೊಂದು ಅಂಶವೂ ಗೋವಿನ ಜೊತೆ ಅಂಟ್ಕೊಂಡಿದೆ. ಹೀಗಾಗಿ ದೇಸಿ ಗೋಪಾಲನೆ ಮತ್ತು ಗೋ ಸೇವೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ತೊಡಕೋಬೇಕು ಅಂತೇಳಿ ಎಲ್ಲರೂ ನಾನು ಮನವಿ ಮಾಡ್ತೀನಿ. ಮಹೇಶ್ ಬಿದರ್ಕರ್ ಅವರಿಗೆ ಈ ಗೋಶಾಲೆಯನ್ನ ಕಟ್ಟಿ ಬೆಸ್ಟ್ ಸ್ಟಾರ್ಟ್ಅಪ್ ಗೌರವವನ್ನು ಪ್ರಶಸ್ತಿಯನ್ನ ಪಡೆದಿದ್ದೀರಿ, ಜೊತೆಗೆ ಈ ರೀತಿಯಾಗಿ ಸಗಣಿಯಿಂದ ಅರ್ಕದಿಂದ ಈ ರೀತಿಯ ಉತ್ಪನ್ನಗಳನ್ನ ಮಾಡುವುದರ ಮೂಲಕ ಮಾರುಕಟ್ಟೆಯಲ್ಲಿ ತುಂಬಾ ಬೇಡಿಕೆ ಇರುವಂತಹ ಒಂದು ಆರ್ಥಿಕ ವ್ಯವಹಾರವನ್ನ ನಡೆಸುವಂತದ್ದು, ಮತ್ತು ಒಬ್ಬ ರೈತ ಈ ರೀತಿಯ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇಡೀ ನಮ್ಮ ನಾಡಿನಲ್ಲಿ ಈ ರೀತಿಯ ಗೋವಿನಿಂದಲೇ ನಾವು ಆರ್ಥಿಕ ಸಬಲತೆಯನ್ನು ಹೊಂದಲಿಕ್ಕೂ ಸಾಧ್ಯ ಇದೆ ಅನ್ನುವ ವಿಚಾರವನ್ನ ತಾವು ಹೇಳಿದಿರಿ. ತುಂಬಾ ಒಳ್ಳೇದು, ಯಾಕಂದ್ರೆ ಸ್ಟಾರ್ಟ್ಅಪ್ ಗೌರವ ಬಂದ ಸಂದರ್ಭದಲ್ಲಿ ನವೋದ್ಯಮ ಸಾಲಿಗೆ ಈ ಆರ್ಥಿಕತೆಯಾದ ಗೋ ರಕ್ಷಣೆಯ ಒಟ್ಟೊಟ್ಟಿಗೆ ಒಂದು ನಮಗೆ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ವಿಚಾರವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಮಹೇಶ್ ಬಿದರ್ಕರ್ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಧನ್ಯವಾದ. ಪುಣ್ಯ ಕೋಟಿಯು ನಲಿದು ಕರುವಿಗೆ ಉಣ್ಣಿಸಿತು ಮೊಲೆಯ ಬೇಗದಿ ಚಂದ. ಇದುವರೆಗೆ ಸ್ಟಾರ್ಟ್ಅಪ್ ಗೌರವ ಪ್ರಶಸ್ತಿ ಪಡೆದ ಗೋಶಾಲೆ ಕುರಿತು ಕಲಬುರಗಿಯ ಮಾಧವ ಗೋಶಾಲೆಯ ಗೋಸೇವಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಮಹೇಶ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮತ್ತು ದಿವ್ಯ ಚರಣ ನಂಬಿ ಹಿಂಬಾಲತ್ತಿ ಒಂದೇ ಧರಣೆಯನ್ನ ಭವಗಳು ಎಂದಿಗೂ ಇಲ್ಲದಂಗ ಮಾಡು. ಬೇಡಿಕೊಂಡುವೆನು ಹೇ ಗುರುವೆಯನ್ನು ಮರೆಯಲಾರೆನು. ಕದಿಕನು ದಾರಿದ್ರ್ಯ ದೋಷ ಕಳೆದು ಪೊರೆಯುವನು. ಕದಿಕನು ದಾರಿದ್ರ್ಯ ದೋಷ ಕಳೆದು ಪೊರೆಯುವನು. ನಂಬಿದ ಭಕ್ತನೆ ಬಲಿದು ಕಾಣುವನು. ದರೆಯೊಳದಿಕ ಎಮ್ಮೊಡಗಿ ಪ್ರಭು ದೇವ ನಿಮ್ಮ ಹರೆಯೊಳಗಿತ ಹರೆಯೊಳಗಿತ ಹೆಮ್ಮೊಗಿ ಈಚ ಪ್ರಭು ದೇವ ನಿಮ್ಮ ಕರುಣ ನೆಂದೋ ಕರವ ಬಿಡಿದು ನಿತ್ಯ ತೋರೋ ಮುಕ್ತಿ ಪದವ. ಬೇಡಿ ಕೊಂಬುವೆನು ಶ್ರೀ ಗುರುವೆ ನನ್ನನ್ನು ಮರೆಯಲಾರೆನು. ಕೊಂಬುವೆನು